ದಿನಗಳ ಅವಕಾಶದವರೆಗೆ ಮಾತ್ರ ಅದು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಇರುತ್ತೆ. ಅದಾದ ನಂತರ ಅದು ರಾಟನಿಂಗ್ ಅಂತ ಹೇಳ್ತೀವಿ, ವೆಜಿಟೇಬಲ್ ರಾಟನಿಂಗ್ ಅಥವಾ ಫ್ರೂಟ್ ರಾಟನಿಂಗ್ ಅಂದ್ರೆ ಅದು ಕೊಳೆತೋಗುವಂತ ಸಮಯ ಬರುತ್ತೆ. ಅದಕ್ಕೆ ಆ ಕೊಳೆಯೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದರಲ್ಲಿ ಪೌಷ್ಟಿಕಾಂಶಗಳು ಅಂದ್ರೆ ನಾವೇನ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ವಿಟಮಿನ್ಸ್ ಮಿನರಲ್ಸ್, ಆ ಒಂದು ಅಂಶ ಪ್ರಮಾಣ ಅದರಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಸರ್. ಆದ್ರಿಂದ ಯಾವಾಗ್ಲೂ ಹಣ್ಣು ತರಕಾರಿ ಸೊಪ್ಪು ನಾವೇನೇ ಬಳಸಿದ್ರು ಕೂಡ ತಾಜಾವಾಗಿ ಬಳಸಬೇಕು, ಅಂದ್ರೆ ಫ್ರೆಶ್ ಆಗಿ ತಂದು ತಿನ್ನೋದ್ರಿಂದ ನಮಗೆ ಪೌಷ್ಟಿಕತೆ ನಮ್ಮ ದೇಹಕ್ಕೆ ಹೆಚ್ಚಿಗೆ ದೊರೆಯೋದ್ರ ಜೊತೆಗೆ ಈಗಾಗಲೇ ನಮಗೆ ಗೊತ್ತಿದೆ ಎಲ್ಲಾ ಒಂದು ನಾವು ಹಣ್ಣು ತರಕಾರಿ ಸೊಪ್ಪು ನಾವೇನು ಕಾಳು ಧಾನ್ಯಗಳು ಏನ್ ಬೆಳೀತಾ ಇದೀವಿ ಒಂದು ಪ್ರಮಾಣ ಮೀರಿದ ಹಂತದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ನಾವು ಬೆಳೀತಾ ಇದ್ದೇವೆ. ಇದು ಒಂದು ಆರೋಗ್ಯಕ್ಕೆ ಹಾನಿಕರ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರಿಂದ ಈಗ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಸಾವಯವ ಕೃಷಿ ಎಡೆಗೆ ನಾವು ಬಹಳವಾಗಿ ಪ್ರಯತ್ನ ಮಾಡ್ತಿದ್ದೇವೆ. ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಸಾವಯವ ಕೃಷಿ ಮಾಡುವಂಥದ್ದು. ಯಾಕೆ ಅಂದ್ರೆ ನಾವು ಕೆಮಿಕಲ್ ಬಳಕೆ ಇಂದ ನಮ್ಮ ಒಂದು ಮಣ್ಣು ಮತ್ತು ನೀರು ಯಾವ ಒಂದು ಹಂತಕ್ಕೆ ಕಲಬೆರಕೆ ಆಗಿದೆ ಅಂತಂದ್ರೆ ವಿಷಪೂರಿತ ಆಗಿದೆ. ಅದು ವಾಪಸ್ ಬರಬೇಕು. ಈಗ ನಾವು ಮನುಷ್ಯರ ತರನೇ, ಈಗ ನಾವು ಮನುಷ್ಯರು ಒಂದು ಮೆಡಿಸನ್ ಎಲ್ಲ ತಗೊಂಡು ಒಂದು 5-6 ವರ್ಷ ಕಂಟಿನ್ಯೂಸ್ ಮೆಡಿಸನ್ ತಗೊಂಡು ನಾವು ನಾರ್ಮಲ್ ಆಗಿ ಮತ್ತೆ ಮನುಷ್ಯರಾಗಬೇಕು ಅಂದ್ರೆ ನಮಗೊಂದು 2 ವರ್ಷ ಟೈಮ್ ಬೇಕು. ಅದೇ ರೀತಿ ಮಣ್ಣು ಕೂಡ ತುಂಬಾ ವಿಷಪೂರಿತ ಆಗಿರೋದ್ರಿಂದ ಅದು ಒಂದು ಒಳ್ಳೆ ಉತ್ತಮ ಒಂದು ಹಂತಕ್ಕೆ ಬರಬೇಕು ಅಂದ್ರೆ ಹಲವಾರು ವರ್ಷಗಳು ಬೇಕಾಗುತ್ತೆ. ಈಗ ನಮ್ಮ ವಿಜ್ಞಾನಿಗಳು ಮಣ್ಣು ಮತ್ತು ನೀರಿನ ವಿಜ್ಞಾನಿಗಳು ಹೇಳೋ ಪ್ರಕಾರ 6-7 ವರ್ಷದ ನಂತರ ಅದು ಮತ್ತೆ ನಾರ್ಮಲ್ ಅಂದ್ರೆ ಆ ವಿಷಪೂರಿತತನವನ್ನ ಕಳೆದುಕೊಂಡು ಒಳ್ಳೆ ಮಣ್ಣು ಮತ್ತೆ ನೀರು ನಮಗೆ ಸಿಗ್ಬೇಕು ಅಂದ್ರೆ 8 ವರ್ಷಗಳು ಬೇಕಾಗುತ್ತೆ. ಅಂತ ಒಂದು ಹಂತದಲ್ಲಿ ನಾವು ಇರೋದ್ರಿಂದ ಈಗ ನಾವೇನೇ ಹೊರಗಡೆ ಬೆಳೆದಂತ ತರಕಾರಿ ನಾವು ತಂದು ತಾಜಾವಾಗಿ ತಿಂದ್ರೂ ಸಹ ನಾವು ವಿಷಮುಕ್ತವಾಗಿ ನಾವು ಸೇವಿಸಕ್ ಆಗ್ತಾ ಇಲ್ಲ. ಅದ್ರ ಜೊತೆಗೆ ನ್ಯೂಟ್ರಿಯೆಂಟ್ಸ್ ಕೂಡ ನಮಗೆ ಪೋಷಕಾಂಶಗಳು ಸಿಗದೇ ಇರುವಂತಹ ಹಣ್ಣು ತರಕಾರಿ ಸೊಪ್ಪುಗಳನ್ನ ನಾವು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಏನ್ ಸಿಗ್ಬೇಕು? ಏನು ಸಿಗೋದಿಲ್ಲ. ಆರೋಗ್ಯಕ್ಕೆ ನಮಗೆ ಅದು ಪೂರಕವಾದಂತಹ ಒಂದು ವಸ್ತು ಅಲ್ವೇ ಅಲ್ಲ ಅದು. ಆದ್ರಿಂದ ನಾವೇನ್ ಮಾಡಬೇಕು, ನಮ್ಮ ಹಣ್ಣು ತರಕಾರಿ ಸೊಪ್ಪುಗಳನ್ನ ನಮ್ಮ ಪೌಷ್ಟಿಕ ಕೈತೋಟದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಸಾವಯವ ಕೃಷಿ ತರ ಅಂದ್ರೆ ನಾವು ನಮ್ಮಲ್ಲಿ ಒಂದು ಹಸು ಇರುತ್ತೆ ಅದೇ ಒಂದು ಸಗಣಿ ಗೊಬ್ಬರವನ್ನ ಅದಕ್ಕೆ ಹಾಕುವಂಥದ್ದು, ಎರೆಹುಳುಗು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮಲ್ಲಿ ಎರೆಹುಳು ಗೊಬ್ಬರ ಸಹ ದೊರೆಯುತ್ತೆ. ಅಥವಾ ಅವರು ಕೂಡ ಮನೆಯಲ್ಲೇನೆ ಒಂದು ಸಣ್ಣದಾಗಿ ಒಂದು ಜಾಗ ಇದ್ರೂ ಸಹ ಅವರ ಪೌಷ್ಟಿಕ ಕೈತೋಟಕ್ಕೆ ಬೇಕಾಗುವಂತಹ ಒಂದು ಎರೆಹುಳು ಗೊಬ್ಬರವನ್ನ 1 ಕೆಜಿ ತಂದು ಎರೆಹುಳನ್ನ ನಾವು ಆ ಒಂದು ತೊಟ್ಟಿಯಲ್ಲಿ ಬಿಟ್ಟುಬಿಟ್ಟು ಆ ಒಂದು ನಮ್ಮ ಕಿಚನ್ ವೇಸ್ಟ್ ಏನೇನಿರುತ್ತೆ ನಾವು ಏನು ಬಳಸ್ತೀವಲ್ವ ದಿನನಿತ್ಯ ತರಕಾರಿಗಳನ್ನ ಎರೆದಿರ್ತೀವಿ ಕಟ್ ಮಾಡಿರ್ತೀವಿ ವೇಸ್ಟ್ ಆಗಿರೋದನ್ನ ಬಿಸಾಡ್ತೀವಿ ಅದನ್ನೆಲ್ಲ ಹಾಕಿ ಕೂಡ ನಾವು ಅಂತ ಒಂದು ವೇಸ್ಟ್ ಇಂದಲೂ ಕೂಡ ನಾವು ಎರೆಹುಳು ಗೊಬ್ಬರವನ್ನು ತಯಾರಿಸ್ಕೋಬಹುದು. ಅಂತ ಗೊಬ್ಬರವನ್ನ ನಮ್ಮ ಪೌಷ್ಟಿಕ ಕೈತೋಟಕ್ಕೆ ಬಳಸಿ ನಮ್ಮ ವೇಸ್ಟ್ ಎಷ್ಟೋ ಒಂದು ನೀರನ್ನ ನಾವು ವೇಸ್ಟ್ ಮಾಡ್ತಾ ಇರ್ತೇವೆ ಮನೆಯಲ್ಲಿ. ಆದ್ರೆ ದಯಮಾಡಿ ನಾವು ಇದು ಪಾತ್ರೆ ತೊಳೆದಂತ ನೀರು ಮತ್ತೆ ಸ್ನಾನದ ನೀರು ಅಥವಾ ನಾವು ಇದನ್ನೆಲ್ಲ ಬಳಸೋ ನೀರಾಗಿದೆ. ನಮ್ಮ ಈಗ ಸೋಪ್ಸ್ ಕೂಡ ತುಂಬಾ ಕೆಮಿಕಲ್ಸ್ ಯುಕ್ತ ಸೋಪ್ ಅನ್ನು ಬಳಸ್ತಾ ಇದ್ದೇವೆ ನಾವು. ಆ ನೀರನ್ನು ಕೂಡ ನಾವೀಗ ಬಳಸೋದಕ್ಕೆ ಹಿಂದೆ ಮುಂದೆ ನೋಡ್ಬೇಕಾಗಿದೆ. ಆದ್ರಿಂದ ಯಾವ್ದಾದ್ರು ಈಗ ನಾವು ಟ್ಯಾಂಕ್ ತುಂಬಿ ನೀರು ಹೋಗ್ತಾ ಇರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದೋ ಒಂದು ಪಕ್ಕದಲ್ಲಿ ಕೆರಾಲ್ ಹೋಗ್ತಾ ಇರಬಹುದು ಅಥವಾ ನಿಮ್ಮ ಮನೆ ತೋಟದ ಪಕ್ಕದಲ್ಲಿ ಇರಬಹುದು, ಅಂತ ನೀರನ್ನ ಶುದ್ಧವಾದ ನೀರನ್ನ ಸಹ ಬಳಸಿ ನೀವು ಒಳ್ಳೆ ಇಂಥ ಒಂದು ಗೊಬ್ಬರಗಳನ್ನ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ನಮ್ಮ ಮನೆಗೆ ಬೇಕಾಗುವಷ್ಟು ತರಕಾರಿಗಳನ್ನ ನಾವು ಖಂಡಿತವಾಗ್ಲೂ ಪೌಷ್ಟಿಕ ಕೈತೋಟದಲ್ಲಿ ನಾವು ಬೆಳಕಬಹುದು. ಆ ಪೌಷ್ಟಿಕ ಕೈತೋಟದಲ್ಲಿ ಬೆಳೆದಾಗ ಏನಾಗುತ್ತೆ ಅಂದ್ರೆ ನಾವು ನಮ್ಮ ಮನೆ ಹತ್ರನೇ ನಮಗೆ ಸುಲಭವಾಗಿ ಸಿಗುತ್ತೆ, ನಾವು ಮಾರ್ಕೆಟ್ಗೆ ಹೋಗ್ಬೇಕಾಗಿಲ್ಲ, ಸಾಕಷ್ಟು ಸಮಯ ವ್ಯರ್ಥ ಮಾಡ್ಬೇಕಾಗಿಲ್ಲ, ಹಣ ಕೊಡಬೇಕಾಗಿಲ್ಲ. ಆ ಒಂದು ಅಲ್ಲೇ ನಾವು ಗಿಡದಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ಕಿತ್ತು ಅವತ್ತಿನ ದಿನನಿತ್ಯದ ಬೆಳಕಿಗೆ ನಾವು ಬಳಸಿದಾಗ ಖಂಡಿತವಾಗ್ಲೂ ನಮ್ಮ ಕುಟುಂಬದ ಸದಸ್ಯರಿಗೆ ಮತ್ತೆ ಮಹಿಳೆಯರಿಗೆ ಮಕ್ಕಳಿಗೆ ಸಾಕಾಗುವಷ್ಟು ಅಂಶದಲ್ಲಿ ವಿಟಮಿನ್ಸ್ ಮಿನರಲ್ಸ್ ಹೇರಳವಾಗಿ ದೊರೆಯುತ್ತೆ ನಮ್ಮ ದೇಹಕ್ಕೆ. ಆಮೇಲೆ ಏನಾಗುತ್ತೆ ಅಂದ್ರೆ ಇದು ಒಂದು ಒಳ್ಳೆ ಎಕನಾಮಿಕ್ ಆಕ್ಟಿವಿಟಿ. ಯಾಕೆ ಅಂದ್ರೆ ನೋಡಿ, ನಾವು ಕುತ್ಕೊಂಡು ನಾವು ಲೆಕ್ಕ ಎಕನಾಮಿಕ್ ಫೀಸಿಬಿಲಿಟಿ ಅಂತ ಹೇಳ್ತೀವಿ, ಬೆನಿಫಿಟ್ ಕಾಸ್ಟ್ ರೇಷಿಯೋ ಅಂತ ಹೇಳ್ತೀವಿ. ಅಂದ್ರೆ ನಾವು ಒಂದು ಬೀಜ ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಕೊತ್ತಂಬರಿ ಕಾಳು ನಮ್ಮ ಮನೇಲಿ ಇರೋದನ್ನ ಹಾಕ್ತೀವಿ, ಮೆಂತ್ಯ ಕಾಳು ನಮ್ಮ ಮನೇಲಿ ಇರೋದ ಹಾಕ್ತೀವಿ, ಒಂದು ಸೊಪ್ಪು ಸಬ್ಬಸ್ಗಿ, ಆಮೇಲೆ ಇದು ಬೇರೆ ಏನಾದ್ರೂ ನಮಗೆ ಬೇಕು ಅಂದ್ರೆ ತರಕಾರಿ ಬೀಜಗಳು ಎಲ್ಲ ಕಡೆ ಸಿಗುತ್ತೆ. ಆಮೇಲೆ ನಮ್ಮ IAHR ಬೀಜಗಳು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಮಾಹಿತಿ ಕೇಳಿದ್ರೆ ನಾವು ಕೊಡ್ತೀವಿ ಎಲ್ಲಿ ಒಳ್ಳೆ ತಳಿಗಳು ಲೋಕಲ್ ತಳಿಗಳು ಸಾಕಷ್ಟು ಒಂದು ನ್ಯೂಟ್ರಿಯೆಂಟ್ಸ್ ಸಿಗುವಂತ ತಳಿಗಳು ಯಾವ್ದಿದೆ ಅದನ್ನ ನಾವು ಮಾಹಿತಿ ಕೊಡ್ತೀವಿ. ಅದನ್ನ ತಗೊಂಡ್ಬಂದು ಅವರು ಪೌಷ್ಟಿಕ ಕೈತೋಟದಲ್ಲಿ ಹಾಕೊಂಡಾಗ ಆ ಬೀಜದ ಏನು ಅವ್ರಿಗೆ ಅಷ್ಟೊಂದೇನು ಒಂದು 150 ರೂಪಾಯಿ 250 ರೂಪಾಯಿ ಅವ್ರು ಖರ್ಚು ಮಾಡಿದ್ರೆ ಅಷ್ಟು ಬೀಜಗಳು ನಮಗೊಂದು 2 ತಿಂಗಳಿಗೆ 3 ತಿಂಗಳಿಗೆ ತರಕಾರಿಗೆ ಆಗೋವಷ್ಟು ನಾವು ಬೀಜಗಳನ್ನ ತಗೋಬಹುದು. ತಗೊಂಡು ನಮ್ಮ ಪೌಷ್ಟಿಕ ಕೈತೋಟದಲ್ಲಿ ಹಾಕಿದಾಗ ಆ ಕೈತೋಟದಿಂದ ನಮಗೆ ನೋಡಿ 250 ರೂಪಾಯಿ ನಾವು ಖರ್ಚು ಮಾಡಿದೀವಿ. ನಾವು ಹ್ಯೂಮನ್ ಲೇಬರ್, ಇದು ನಾವು ಮನೆ ಹತ್ರನೇ ಇದ್ದು ನಮ್ಮ ಕೆಲಸವನ್ನ ನಾವು ನಿರ್ವಹಿಸುವಂತದ್ದು. ಇದು ನಾವೇನು ಯಾರಿಗೂ ಕೂಲಿ ಕೊಟ್ಟು ಆಳಿಗೆ ಖರ್ಚು ಮಾಡಿ ಮಾಡುವಂತದ್ದಲ್ಲ. ನೀರು, ನೀವು ಏನಾದ್ರೂ ನೀವು ಅದಕ್ಕೆ ನಾವು ಹೋಗಿ ದಿನ ಬಿಂದಿಗೆಯಲ್ಲಿ ಹಾಕ್ಬೇಕು, ನನಗೆ ಒಂದು ಬಕೆಟ್ ಅಲ್ಲಿ ತಗೊಂಡೋಗಿ ನೀರು ಸ್ಪ್ರಿಂಕಲ್ ಮಾಡಿದ್ರು ಇದು ಬರುತ್ತೆ. ಯಾಕಂದ್ರೆ ಸಾಕಷ್ಟು ನೀರು ಬೇಕಾಗುವಂತ ಬೆಳೆ ಏನಲ್ಲ ಇದು, ಬಕೆಟ್ ಲೆಕ್ಕದಲ್ಲಿ ನಾವು ನೀರು ಹಾಕ್ಬೋದು ಅಷ್ಟೇನೆ ಅದನ್ನ. ಆಮೇಲೆ ನಾವು ಒಂದು ನಾರ್ಮಲ್ ಆಗಿ ಯಾವಾಗಾದ್ರು ಫ್ರೀ ಟೈಮ್ ಅಲ್ಲಿ ಇದ್ದಾಗ ಏನಾದ್ರೂ ಅದ್ರಲ್ಲಿ ಒಂಚೂರು ಕಳೆ ಇದ್ರೆ ಒಂದು ದಿನ ಮಡಿ ಮಾಡ್ತೀರಾ ನೀವು ಅಷ್ಟೇ. ಒಂದು ದಿನ ಅಥವಾ ಅರ್ಧ ದಿನ ನೀವು ಖರ್ಚು ಮಾಡಿದ್ರೆ, ಸ್ಪೆಂಡ್ ಮಾಡಿದ್ರೆ, ನೀವು ಈ ಎಲ್ಲಾ ಪೌಷ್ಟಿಕ ಕೈತೋಟವನ್ನ ಆರಾಮಾಗಿ ಸುಲಭವಾಗಿ ಒಂದು ಲೇಔಟ್ ತರನೇ ನೀವು ಪ್ರಿಪೇರ್ ಮಾಡ್ಕೋಬಹುದು. ಆ ಲೇಔಟ್ ಕೂಡ ನಾವ್ ಹೆಂಗ್ ಮಾಡಬೇಕು ಅನ್ನೋದನ್ನ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮಲ್ಲಿ ಹಾರ್ಟಿಕಲ್ಚರ್ ಸೈಂಟಿಸ್ಟ್ ಇರ್ತಾರೆ, ಅವ್ರನ್ನ ಕೇಳಿದ್ರೆ ಅವರು ನಿಮಗೆ ವಿವರಿಸ್ತಾರೆ ಯಾವ ತರ ಲೇಔಟ್ ಮಾಡ್ಕೋಬೇಕು, ಬಂಡ್ಸ್ ಹೆಂಗ್ ಮಾಡ್ಕೋಬೇಕು, ಯಾವ ಬೆಳೆ, ಈಗ ನೀವು ಕ್ರೀಪರ್ಸ್ ಅಂದ್ರೆ ಬಳ್ಳಿಗಳನ್ನ ಯಾವ ತರ ಹಾಕೋಬೇಕು, ಈಗ ಹಾಗಲಕಾಯಿ ಬಳ್ಳಿ, ಹೀರೆಕಾಯಿ ಬಳ್ಳಿ, ಸೌತೆಕಾಯಿ ಬಳ್ಳಿ, ಎಲ್ಲ ಬಳ್ಳಿಗಳನ್ನ ಹೆಂಗ್ ಹಾಕ್ಬೇಕು, ಸೊಪ್ಪಿನ ಬೀಜ ಹೆಂಗ್ ಚೆಲ್ಬೇಕು, ತರಕಾರಿ ಬೀಜಗಳನ್ನ ಹೆಂಗ್ ಹಾಕ್ಬೇಕು ಅನ್ನೋದನ್ನ ಅವ್ರು ಹೇಳ್ಕೊಡ್ತಾರೆ. ಅದೇ ರೀತಿ ಮಾಡಿದಾಗ ನಿಮ್ಗೆ ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ, ಆಮೇಲೆ ಒಳ್ಳೆ ದಷ್ಟಪುಷ್ಟವಾಗಿ ತರಕಾರಿಗಳು ನಿಮ್ಗೆ ಹೇರಳವಾಗಿ ದೊರೆಯುತ್ತೆ. ಈಗ ನಾವೇ ಏನೋ ಅನ್ನೋನ್ ರೀತಿನಲ್ಲಿ ಸುಮ್ನೆ ಬೀಜ ಚೆಲ್ಲೋದು, ಸುಮ್ನೆ ಎಲ್ಬೇಕು ಅಲ್ಲ ಸುಚ್ಚೋದು, ಹಂಗ್ ಸುಚ್ಚದಾಗೂ ಕೂಡ ಒಂದೊಂದ್ಸಲ ಚೆನ್ನಾಗಿ ಬಂದಿರುತ್ತೆ. ಅಂತದ್ರಲ್ಲಿ ನಾವು ಒಂದು ರೀತಿ ನೀತಿಯಾಗಿ ಒಂದು ಟೆಕ್ನಾಲಜಿಕಲಿ ಅದನ್ನ ನಾವು ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಅದರಲ್ಲಿ ಜಾಸ್ತಿ ಈಲ್ಡ್ ಸಿಗುತ್ತೆ, ಅದರಿಂದ ನಿಮಗೆ ಪ್ರಾಫಿಟ್ ಚೆನ್ನಾಗಿ ಸಿಗುತ್ತೆ. ಈಗ ನೋಡಿ, ನಾವು 250-300 ರೂಪಾಯಿ ಒಂದು ದಿನಕ್ಕೆ ನೀವು ಒಂದ್ ಅರ್ಧ ಗಂಟೆ ಅದರಲ್ಲಿ ಒಂದಿಷ್ಟು ಏನಾದ್ರು ಕಳೆ ಇದ್ದಿದ್ದು ಏನಾದ್ರು ತಕ್ಕಂಡ್ರೆ ನೀವೇನು ಒಂದ್ 50 ರೂಪಾಯಿನು ಲೆಕ್ಕಾಚಾರ ಬರಲ್ಲ ಅದು ಅಲ್ವಾ. ನೀವು 250-300 ಒಂದ್ 500 ರೂಪಾಯಿವರೆಗೂ ನಾವು ಖರ್ಚು ಮಾಡಿದ್ರೆ ಒಂದ್ 3-4 ತಿಂಗಳು ನಾವು ಹೇರಳವಾಗಿ ಬೇಕಾದಷ್ಟು ಮನೆಗೆ ತರಕಾರಿ. ನೋಡಿ, ನಾವು ಒಂದು ದಿನ ನಾವು ಮಾರ್ಕೆಟ್ ಡೇಗೆ ಹೋಗಿ ಅಲ್ಲಿ ತರಕಾರಿ ತರಬೇಕಂದ್ರೆ ಇನ್ ಒಳ್ಳೆ ನಾವು ಕುಟುಂಬಕ್ಕೆ ಒಂದ್ 5 ಜನ ಇದೀವಿ ಅಂದ್ರೆ 250-300 ರೂಪಾಯಿ ಬೇಕು. ನಾವು ಇಷ್ಟನ್ನ ಖರ್ಚು ಮಾಡಿ ನಾವು ಆರಾಮವಾಗಿ ಬೇಕಾಗುವಷ್ಟು ತರಕಾರಿಗಳು, ನೋಡಿ ನಮ್ಮ ರೆಕಮೆಂಡೇಶನ್ಸ್ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 250 ಗ್ರಾಂನಷ್ಟು ಅಂದ್ರೆ 1/4 ಕೆಜಿಯಷ್ಟು ಫ್ರೆಶ್ ತರಕಾರಿಗಳನ್ನ ತಿನ್ಬೇಕು, ಸೇವಿಸ್ಬೇಕು. ನಾವು ಮನೇಲಿ ಏನ್ ಮಾಡ್ತೀವಿ, ತಂದಿಟ್ಟಿರ್ತೀವಿ, ಫ್ರಿಡ್ಜ್ ಅಲ್ಲಿ ಇಡ್ತೇವೆ, ಅಥವಾ ಅದನ್ನ ನಮಗೆ ಸಾಕಾಗುವಷ್ಟು ತರಕಾಗಿರಲ್ಲ. ಅಂತ ತಂದಿದ್ದು ಏನಿರುತ್ತೆ, ಒಣಗೋಗಿರ್ಬೋದು, ಒಮ್ಮೊಮ್ಮೆ ನಮ್ಮನೆಯಲ್ಲಿ ಫ್ರಿಡ್ಜ್ ಇಲ್ಲ ಅಂತಂದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಎಷ್ಟಿದೆಯೋ ಅಷ್ಟನ್ನೇ ಬಳಸಿ ನಾವು ಇದ್ ಮಾಡ್ತಾ ತರಕಾರಿಗಳನ್ನ ಹಾಕಿ ನಾವು ಖಾದ್ಯಗಳನ್ನ ತಯಾರಿಸ್ತಾ ಇರ್ತೇವೆ. ಅದರಲ್ಲಿ ನಾವು ಪ್ರತಿಯೊಬ್ಬರಿಗೂ ನಾವು 1/4 ಕೆಜಿಯಷ್ಟು ತರಕಾರಿನ ಕೊಡಕ್ ಆಗದೆ ಇರಬಹುದು. ಆದ್ರಿಂದ ನಾವು ಈ ಪೌಷ್ಟಿಕ ಕೈತೋಟಗಳನ್ನ ಬೆಳೆಸೋದ್ರಿಂದ, ಇದನ್ನ ನಮ್ಮ ಮನೆ ಇತ್ತಲಿನ ಜಾಗವನ್ನ ಸದುದ್ದೇಶಕ್ಕೆ ನಾವು ಬಳಸೋದ್ರಿಂದ ನೋಡಿ, ಪ್ರತಿಯೊಬ್ಬರನ್ನು ಸಾಕಷ್ಟು ಹೇರಳವಾಗಿ ತರಕಾರಿ, ನೀವೇನಾಗುತ್ತೆ ನಮಗೊಂದು ಮನೋಭಾವ ಬರುತ್ತೆ, ಓ ಇದು ಫ್ರೀಯಾಗಿ ಸಿಗ್ತಾ ಇದೆ, ಹೆಚ್ಚಾಗಿ ಹಾಕೋಣ. ನೋಡಿ, ಕರಿಬೇವಿನ ಗಿಡ ನಮ್ಮ ಮನೆ ಹಿಂದಲಲ್ಲೇ ಇತ್ತಲಲ್ಲೇ ಇತ್ತು ಅಂತ ಇಟ್ಕಂದ್ರೆ ನಾವು ಪ್ರತಿಯೊಂದು ಬಾರಿನೂ ಮರಿದೇ ಆಗ್ತಾ ಹೋಗ್ತೀವಿ. ಅದೇ ನಾವು ತಂದು ಹಾಕೋದು ಅಂದಾಗ ಏನ್ ಮಾಡ್ತೀವಿ, ಅಯ್ಯೋ ತಂದಿಲ್ವಲ್ಲ, ಖಾಲಿ ಆಗಿದೆ ಅಲ್ವಾ, ಇನ್ನೊಂದಿನ ತರೋಣ ಅನ್ನೋ ಒಂದು ವ್ಯವಸ್ಥೆನಲ್ಲಿ ನಾವ್ ಏನ್ ಮಾಡ್ತೀವಿ, ಅದನ್ನ ನಾವು ಎಷ್ಟಿರುತ್ತೋ ಅಷ್ಟರಲ್ಲೇ ಮಾಡುವಂತ ಹವ್ಯಾಸ ನಮ್ಮಲ್ಲಿ ಇದೆ. ಅದನ್ನ ನಾವು ಮೀರಿ ಒಂದು ನಾವು ತಯಾರಿಕೆ ಮಾಡಬೇಕು ಆಹಾರವನ್ನ ಅಂತಂದಾಗ, ಕೈತೋಟಕ್ಕೆ ನಾವು ಮಹತ್ವ ಕೊಟ್ಟಾಗ ನೋಡಿ, ನಾವು ಹೇರಳವಾಗಿ ಸಿಗ್ತಾ ಇರುತ್ತೆ, ನಾವೇ ಕಿತ್ಕೊಂಡ್ಬರ್ತೀವಿ, ತಾಜಾವಾಗಿ ಅದನ್ನ ಬಳಸ್ತೇವೆ. ಆಮೇಲೆ ನಾವೇನಾಗುತ್ತೆ ಅಂದ್ರೆ, ನಾವು 2 ಹೊತ್ತಿಗೆ ತರಕಾರಿನ ಬಳಸಕ್ ಸ್ಟಾರ್ಟ್ ಮಾಡ್ತೀವಿ. ನಾವೇನ್ ಮಾಡ್ತೀವಿ, ತರಕಾರಿ ತಂದು ಮಾಡೋದ ಒಂದ್ ಪಲ್ಯನೋ ಒಂದ್ ಸಾರ ಮಾಡ್ತೀವಿ. ನಮ್ಮಲ್ಲಿ ಎಲ್ಲ ತರಕಾರಿಗಳು ಸಿಗ್ತಾ ಇದೆ ಅಂದಾಗ ಒಂದು ಜೊತೆಗೆ ಒಂದು ಹಸಿ ತರಕಾರಿ ಬಳಸೋದು, ಒಂದು ಬೆಂದ ತರಕಾರಿ ಪಲ್ಯ ಬೆಳೆಸೋದು, ಒಂದು ಸಾರುಗಳಿಗೆ ಹೆಚ್ಚಿಗೆ ನಾವು ತರಕಾರಿಗಳನ್ನ ಬಳಸೋದು, ಅವಾಗ ಏನಾಗುತ್ತೆ ಅಂದ್ರೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಅವಾಗ ಕನ್ಸಂಪ್ಷನ್ ಜಾಸ್ತಿ ಆದಾಗ ಆರೋಗ್ಯ ವೃದ್ಧಿಸೋಕೆ ಒಂದು ದಾರಿ ಆಗುತ್ತೆ. ಮಕ್ಕಳಿಗೆ, ವೃದ್ಧರಿಗೆ ಅಥವಾ ಮಹಿಳೆಯರಿಗೆ, ಮನೇಲಿ ಎಲ್ಲಾ ಕುಟುಂಬಸ್ಥರಿಗೂ ಆರೋಗ್ಯ ಬೇಕಲ್ವಾ. ನೋಡಿ, ನಾವು ಆರೋಗ್ಯ ಇಲ್ಲದೆ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಆರೋಗ್ಯದ ಮುಖ್ಯ ಮಂತ್ರದಲ್ಲಿ ಹಣ್ಣು, ತರಕಾರಿ, ಸೊಪ್ಪು ಬಹಳ ಒಂದು ಪ್ರಾಮುಖ್ಯತೆ ವಹಿಸುತ್ತೆ. ಅದನ್ನ ನಾವು ಹೇಗೆ ಪಡ್ಕೋಬೇಕು ಅನ್ನೋದ್ರಲ್ಲಿ ಮೂಲದಲ್ಲಿ ಪೌಷ್ಟಿಕ ಕೈತೋಟ ಒಂದು ಮುಖ್ಯವಾದ ಅಂಶ. ನಾವು ಇದನ್ ಮಾಡೋದ್ರಿಂದ ನಾವು ಯಾವುದೇ ತೊಂದರೆ ಇಲ್ಲದೆ ಪೌಷ್ಟಿಕ ಕೈತೋಟದಿಂದ ನಾವು ಆರಾಮವಾಗಿ ಎಲ್ಲಾ ತರಕಾರಿಗಳನ್ನ ಬೆಳೆಸಬಹುದು. ಮುಖ್ಯವಾಗಿ ನಾವು ಈಗ ಹೇಳೋದೇನು ಅಂತಂದ್ರೆ, ನಮ್ಮಲ್ಲಿ ಮಾರ್ಕೆಟ್ ಇಂದ ತರಕಾರಿಗಳು ನಮ್ಮ ಮಹಿಳೆಯರು ಫ್ರಿಡ್ಜ್ ಬಳಕೆ ಜಾಸ್ತಿ ಆಗಿದೆ. ಆ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಫ್ರೆಶ್ ಆಗಿರುತ್ತೆ ಹೊರತು 3 ದಿನ ಅಥವಾ 4 ದಿನದ ನಂತರ ಅದರಲ್ಲಿ ಪೌಷ್ಟಿಕಾಂಶದ ಪ್ರಮಾಣ 100% ಅದರಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಫ್ರೆಶ್ನೆಸ್ ಬೇರೆ, ಅದ್ರಲ್ಲಿ ಸಿಗುವಂತ ಅಂಶದ ಪ್ರಮಾಣ ಬೇರೆ. ನೋಡಕ್ ಚೆನ್ನಾಗಿರುತ್ತದು. ನೀವು ಫ್ರಿಡ್ಜ್ ಅಲ್ಲಿ ಇರೋದನ್ನ ತೆಗೆದು 1 ಅವರ್ 2 ಅವರ್ನ ಹೊರಗಡೆ ಇಟ್ಟಾಗ ನೋಡಿ, ಅದು ಬತ್ತದ ತರ ಆಗುತ್ತೆ. ಅಂದ್ರೆ ಅದರಲ್ಲಿ ಪೌಷ್ಟಿಕತೆ ಕಮ್ಮಿ ಆಗಿರುತ್ತೆ. ಆದ್ರಿಂದ ತಾಜಾವಾಗಿ ನಾವು ಬಳಸೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಈಗ ಮನೆಯಲ್ಲಿ ಅಂತಂದ್ರೆ ಈಗ ತರಕಾರಿಯಿಂದ ಬಂದಂತಹ ಈಗ ಹಸಿ ಕಸ ಒಣಕಸ ಅಂತೇಳಿ ನಾವು ಬೇರ್ಪಡಿಸಬಹುದು. ಆ ಒಂದು ಹಸಿ ಕಸ ಮತ್ತು ಒಣಕಸದಿಂದ ಯಾವ ರೀತಿ ಅಲ್ಲಿ ಸಾವಯವ ಗೊಬ್ಬರವಾಗಿ ಮಾಡಿಕೊಂಡು ಈ ಒಂದು ಪೌಷ್ಟಿಕ ಕೈತೋಟದಲ್ಲಿ ನಾವು ಬಳಸಬಹುದು ಅಂತ ಹೇಳ್ತೀರಾ? ನೋಡಿ ಸರ್, ಈಗ ಏನಂದ್ರೆ ಈಗ ನಮ್ಮಲ್ಲಿ ಒಂದು ಹಣ್ಣು ತರ್ತೀವಿ, ಒಂದು ತರಕಾರಿಗಳನ್ನ ಡೈಲಿ ನಾವೆಲ್ಲ ಪೀಲ್ ಮಾಡ್ತಾ ಇರ್ತೀವಿ, ಅಂದ್ರೆ ಎರಿತೀವಿ ತರಕಾರಿನ, ಕಟ್ ಮಾಡ್ತೀವಿ ವೇಸ್ಟ್ ಆಗಿರೋದನ್ನ, ಅದನ್ನೆಲ್ಲ ಒಂದು ಕಡೆ ಇಟ್ಟು ಅದನ್ನ ಅದು ಕೊಳಿಬೇಕು. ತರಕಾರಿ ಕೊಳತಾಗ ಅದು ಗೊಬ್ಬರ ಆಗೋಕೆ ಅದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಆ ಗುಣ ಇದೆ ಆಲ್ರೆಡಿ, ಕೊಳೆಯುವಂತ ಗುಣ ಇದೆ. ಈಗ ನಾವು ಒಂದು ಪಿಟ್ ತೆಗಿಬೇಕು ನಮ್ಮ ಮನೆ ಹತ್ರ ಇರೋದ್ರೆ, ಒಂದ್ ಎರಡು ಅಡಿ ಮೂರ್ ಅಡಿ ನಾಲ್ಕು ಅಡಿ ಐದು ಅಡಿ ಒಂದು ಪಿಟ್ ತೆಗೆದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಥವಾ ಅವು ಬಂದಲ್ಲಿ ನಾವು ಕರೆಕ್ಟ್ ಆಗಿ ಮಾಹಿತಿ ಕೊಡ್ತೀವಿ ಇಷ್ಟ ಅಡಿ ಪಿಟ್ ತೆಗಿಬೇಕು. ಪಿಟ್ ತೆಗೆದ ನಂತರ ಫಸ್ಟ್ ಒಂದ್ ಲೇಯರ್ ಅದನ್ನ ತರಕಾರಿ, ಅದ್ರ ಮೇಲೆ ಒಂದ್ ಲೇಯರ್ ಯಾವ್ದಾದ್ರು ಒಂದು ಒಣ ಇದಿರುತ್ತಲ್ವಾ, ಅದರ ಸೊಪ್ಪುಗಳು ಬೇಗ ಕೊಳೆಯುವಂತ ಸೊಪ್ಪುಗಳು ಅಂತ ದಿನ ಗ್ಲೈರಿಸಿಡಿಯ ಸಿಗುತ್ತೆ ಅಥವಾ ಇನ್ನೊಂದ್ ಸಿಗುತ್ತೆ, ನಾವು ಆ ಸೊಪ್ಪುಗಳನ್ನ ಅಳ್ಳಬಹುದು. ಕೆಲವೊಂದ್ಸಲ ಹುಲ್ಲಿನ ಗುಣ ಇರತಕ್ಕಂಥದ್ದನ್ನು ಅಳ್ಳಬಹುದು. ಅದ್ರ ಮೇಲೆ ಒಂದ್ ಸ್ವಲ್ಪ ಹುಳಗಳನ್ನ ತಂದು, ಎರೆ ಹುಳಗಳನ್ನ ಒಂದ್ ಕೆಜಿ ಅಷ್ಟು ತಂದು ಅದ್ರ ಮೇಲೆ ಸ್ವಲ್ಪ ಒಂದಷ್ಟು ಹುಳ ಬಿಡೋದು, ಮತ್ತೆ ಲೇಯರ್ ಬೈ ಲೇಯರ್ ಮಾಡ್ಬೇಕು ಸರ್. ಅದನ್ನ ಲೇಯರ್ ಬೈ ಲೇಯರ್ ಮಾಡ್ಬಿಟ್ಟು ಹುಳಗಳನ್ನ ಬಿಡ್ತಾ ಬರಬೇಕು. ಬಿಡ್ತಾ ಬಂದು ಆ ಹುಳಗಳನ್ನ ನಿಮಗೆ ಸ್ವಲ್ಪ ನೀರಿನಂಶ ಬೇಕು, ಯಾಕಂದ್ರೆ ಅದು ಕೊಳಿಬೇಕು. ಕೊಳತಾಗ ಹುಳುಗಳಿಗೆ ಆಹಾರ ಸಿಗೋದು, ಅದು ಕೊಳತ ಮೇಲೆ ಹುಳುಗಳನ್ನ ತಿನ್ನಕ್ ಸ್ಟಾರ್ಟ್ ಮಾಡೋದು, ಫ್ರೆಶ್ ಆಗಿರೋದನ್ನ ಅದು ತಿನ್ನಕ್ಕಾಗಲ್ಲ. ಅದು ಕೊಳೆಯಕ್ ಸ್ಟಾರ್ಟ್ ಆದಾಗ ನಾವು ಹುಳುಗಳನ್ನ, ಎರೆ ಹುಳುಗಳನ್ನ ಒಂದು ಅಡಿ ಲೇಯರ್ ಅಲ್ಲಿ ಪದರನಲ್ಲಿ ಬಿಟ್ಟಾಗ ಅದು ಅದನ್ನ ತಿಂದು ಅದು ಬೆಳೆದು ಅದಾದ್ಮೇಲೆ ಅದು ಹಿಕ್ಕಿ ಆಗ್ತಾ ಬರುತ್ತೆ. ಅದು ಆ ಹಿಕ್ಕಿನೇ ನಮ್ಗೆ ಗೊಬ್ಬರ ಆಗೋ, ಅದು ಒಳ್ಳೆ ಪೌಷ್ಟಿಕವಾದಂತಹ ಗೊಬ್ಬರ ಅದು. ಅದನ್ನ ನಾವು ಆಮೇಲೆ ಅದು ಯಾವಾಗ್ಲೂ ಹಿಕ್ಕಿ ಏನ್ ಮಾಡುತ್ತದೆ, ಮೇಲಿನ ಲೇಯರ್ ಅಲ್ಲಿ ಹಾಕ್ತಾ ಬರುತ್ತೆ ಸರ್. ಅದು ಹುಳ ಮೇಲ್ ಬಂದು ಆ ಮೇಲಿನ ಲೇಯರ್ ಒಂದ್ 40-45 ದಿವಸದ ನಂತರ ನಮಗೆ ಗೊಬ್ಬರ ಸಿಗುತ್ತೆ. ಆ ಗೊಬ್ಬರವನ್ನೇ ನಾವು ಬಳಸಬಹುದು. ಇಲ್ಲ ನಾವು ಇದು ಬೇರೆ ಒಂದು ಬರೀ ನಾವು ಏನಿದೆ ಹಸಿರು ತ್ಯಾಜ್ಯಗಳನ್ನೇ ಬಳಸಿನೂ ಸಹ ಮಾಡಬಹುದು. ಇತರೆ ಗೊಬ್ಬರವನ್ನ ಅದರಿಂದಲೂ ಸಹ ಮಾಡಬಹುದು, ಕಿಚನ್ ವೇಸ್ಟ್ ಇಂದಲೂ ಸಹ ಮಾಡಬಹುದು. ಆ ಗೊಬ್ಬರವನ್ನ ನಾವು ನಮ್ಮ ಪೌಷ್ಟಿಕ ಕೈತೋಟಕ್ಕೆ ಬಳಸೋದ್ರಿಂದ, ಕಿಚನ್ ಗಾರ್ಡನ್ ಗೆ ಬಳಸೋದ್ರಿಂದ ನಾವು ಅದನ್ನ ನೋಡಿ ಸರ್, ಎಷ್ಟೋ ಅಲ್ಲಿ ಉಳಿತಾಯ ಆಯ್ತಲ್ವಾ. ನಮ್ಮ ಪೌಷ್ಟಿಕ ಕೈತೋಟದಿಂದ ಒಳ್ಳೆ ತರಕಾರಿಗಳು ಪೌಷ್ಟಿಕವಾಗಿ ಬರೋಕ್ಕೂ ನಮಗೆ ಅನುಕೂಲ ಆಯ್ತು. ಆಮೇಲೆ ಕ್ವಾಲಿಟಿ ಗೊಬ್ಬರನ ಹಾಕ್ತಂಗ ಅಂದ್ರೆ ರಾಸಾಯನಿಕ ಗೊಬ್ಬರ ಬಳಸದೆ ನಾವು ಆರ್ಗ್ಯಾನಿಕ್ ಮೆನ್ಯೂರ್ ಅಂದ್ರೆ ಸಾವಯವ ಗೊಬ್ಬರವನ್ನ ಬಳಸಿ ಯಾವುದೇ ವಿಷಮುಕ್ತವಾದ ನಾವು ತರಕಾರಿ ಹಣ್ಣುಗಳನ್ನ ಪಡೆಯೋದಿಕ್ಕೆ ಅದು ಅನುಕೂಲ ಆಗುತ್ತೆ. ಮೇಡಮ್, ಈ ಒಂದು ಪೌಷ್ಟಿಕ ಕೈತೋಟ ಅಂತಂದ್ರೆ ಮನೆ ಹತ್ರ ಮಾಡ್ಕೊಳ್ಬಹುದು ಅಂತ ಹೇಳಿದ್ರ, ಈಗ ಹಿತ್ತಲಲ್ಲಿ ಜಾಗ ಇದ್ರೆ, ಮನೆ ಮುಂಭಾಗ ಅಥವಾ ಅಕ್ಕಪಕ್ಕ ಜಾಗ ಇದ್ರೆ ಮಾಡ್ಕೊಳ್ಬೇಕಂತ ಹೇಳಿದ್ರ, ಅಂದ್ರೆ ಸಾವಯವ ಗೊಬ್ಬರಗಳನ್ನಲ್ಲಿ ಬಳಸಿ ಬೆಳೆದ್ರೆ ನಮಗೆ ಗುಣಮಟ್ಟದ ಒಂದು ತರಕಾರಿಗಳು ಹಣ್ಣು ಹಂಪಲುಗಳನ್ನ ನಾವು ಬೆಳಕಬಹುದು ಅಂತ ಹೇಳಿದ್ರ. ಈಗ ಮನೆ ಹತ್ರ ಕೈತೋಟ ಅಂತಂದ್ರೆ ಯಾವ ಯಾವ ಹಣ್ಣಿನ ಬೆಳೆಗಳು, ಯಾವ ಯಾವ ತರಕಾರಿ ಬೆಳೆಗಳು ಹಾಗೂ ಸೊಪ್ಪಿನ ಬೆಳೆಗಳನ್ನ ಬೆಳೆಯಬಹುದು ಅಂತ ಹೇಳ್ತೀರಾ? ನೋಡಿ ಸರ್, ಈಗ ಸೊಪ್ಪಿನ ಬೆಳೆಗೆ ಬಂತಂದ್ರೆ ನಾನು ಹೇಳಿದೆ, ನಾನು ಈಗಾಗ್ಲೇ ಮೆಂತ್ಯ ಕಾಳು ನಮ್ಮನೇಲೆ ಇರುತ್ತೆ, ಕಾಳು ತಂದಿರ್ತೀವಿ ನಾವು, ಅದನ್ನೇ ಚೆಲ್ಕೋಬಹುದು ನಾವು. ಕೊತ್ತಂಬರಿ ಕಾಳು, ಸಬ್ಬಸ್ಗೆ ಹಾಕೋಬಹುದು, ಅಮರಾಂಥಸ್ ಅಂತ ಹೇಳ್ತೀವಿ ನಾವು, ರಾಜಗಿರಿ ಸೊಪ್ಪು ಅದು, ಆಮೇಲೆ ಕಿರ್ಕ್ಸಾಲೆ ಹಾಕೋಬಹುದು, ಹಕ್ಕರ್ಕಿ ಸೊಪ್ಪು, ಆಮೇಲೆ ನಾವು ಈಗೆಲ್ಲ ದಂಟಿನ ಸೊಪ್ಪು ಅದು ಕೂಡ ತುಂಬಾ ಒಳ್ಳೇದು, ತಂಪು ಕೂಡ ಅದು ಒಳ್ಳೇದು. ಇಂತಹ ಎಲ್ಲಾ ಸೊಪ್ಪುಗಳನ್ನ ನಾವು ಬೆಳ್ಕೋಬಹುದು. ಆಮೇಲೆ ನುಗ್ಗೆ ಸೊಪ್ಪು ಬಹಳವಾದ ಶ್ರೇಷ್ಠವಾಗಿ ಇರತಕ್ಕಂತ ಸೊಪ್ಪು, ಆಮೇಲೆ ನಿಮಗೆ ಎಲ್ಲಾ ಕಾಲದಲ್ಲೂ ಸಿಗುವಂತ ಸೊಪ್ಪು ಅದು. ಅದು ತುಂಬಾ ನೀವು ಐರನ್ ಮಾತ್ರ ತಿನ್ನೋದು ಒಂದೇ, ನಾವು ನುಗ್ಗೆ ಸೊಪ್ಪು ತಿನ್ನೋದು ಒಂದೇ. ಅದನ್ನು ಸಹ ನಮ್ಮ ಮನೆ ಹಿತ್ತಲಲ್ಲಿ ಒಂದ್ ಮರ ಹಾಕೊಂಡ್ರೆ ನೀವು ಎಲ್ಲಾ ಕಾಲದಲ್ಲೂ ನೀವು ಆ ಸೊಪ್ಪನ್ನ ಬಳಸಬಹುದು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಈಗ ಸೊಪ್ಪು ತುಂಬಾ ರೇಟ್ ಆಗಿದೆ, ನಿಮ್ಮ ಪೌಷ್ಟಿಕ ಕೈ ತೋಟದಲ್ಲೂ ಸಹ ಸೊಪ್ಪಿಲ್ಲ, ಅಂತ ಕಾಲದಲ್ಲೂ ಸಹ ನಾವು ನುಗ್ಗೆ ಸೊಪ್ಪನ್ನು ಬಳಸಿ ನಾವು ಸಾರುಗಳನ್ನ ಮಾಡಬಹುದು. ಅದು ಎಲ್ಲಾ ಖಾದ್ಯಗಳಲ್ಲೂ ಸಹ ಬಳಸಬಹುದು. ಬಹಳ ಮಕ್ಕಳಿಗೆ ಮಹಿಳೆಯರಿಗೆ ಬಹಳ ಐರನ್ ಕೊಡುವಂತ ಒಂದು ಸೊಪ್ಪಾಗಿರುತ್ತೆ ಅದು. ಎಲ್ಲಾ ನಾವು ನೋಡಿ ಸೊಪ್ಪನ್ನ ತಿನ್ನೋದ್ರಿಂದ ನಮ್ಗೆ ವಿಟಮಿನ್ ಎ ಮತ್ತೆ ಐರನ್ ರಿಚ್, ಅದು ಇವೆರಡೂ ನಾವು ಪೋಷಕಾಂಶಗಳನ್ನ ಸೊಪ್ಪಿನಿಂದ ಪಡೆಯಬಹುದು. ಮತ್ತೆ ತರಕಾರಿಗಳು ನೋಡಿ ಸರ್, ನಾವು ಬೆಂಡೆಕಾಯಿ ಹಾಕೋಬಹುದು, ಹೀರೆಕಾಯಿ ಬಳ್ಳಿ ಹಾಕೋಬಹುದು, ಟೊಮೆಟೊ ಹಾಕೋಬಹುದು, ಈ ಸ್ವಲ್ಪ ಮಡಿಯಲ್ಲಿ ಈರುಳ್ಳಿ ಸಹ ನಾವು ಬೆಳ್ಕೋಬಹುದು, ಮೆಣಸಿನಕಾಯಿ ಬೆಳ್ಕೋಬಹುದು ನಾವು. ಆಮೇಲೆ ಇನ್ನು ನಮ್ಮ ಕ್ಯಾರೆಟು, ಬೀನ್ಸ್ ಬಳ್ಳಿ ಹಾಕೋಬಹುದು, ತಿಂಗಳು ಹುಳಿ ಅಂತಲೇ ಹೇಳ್ತಾರೆ ಅದಕ್ಕೆ, ಅದರಲ್ಲೂ ಅದನ್ನು ಬೆಳಿಬಹುದು ನಾವು. ಯಾವ್ದನ್ನು ಬೆಳೆಯಕ್ಕಾಗಲ್ಲ ಸರ್, ಪ್ರತಿಯೊಂದನ್ನು ನಾವು ಬೆಳ್ಕೋಬಹುದು. ಹಣ್ಣಿನ ಬೆಳೆಗಳಲ್ಲಿ ನೋಡಿ ಸರ್, ಪಪ್ಪಾಯ ಇಸ್ ದ ಬೆಸ್ಟ್. ಆಮೇಲೆ ಒಂದು ಸಪೋಟ ಗಿಡ ನೀವು ಹಾಕೋಬಹುದು, ಯಾವಾಗ್ಲೂ ನಿಮಗೆ ಅದು ಹಣ್ಣು ಕೊಡುತ್ತೆ. ಸೀಬೆಕಾಯಿ ವಿಟಮಿನ್ ಸಿ ರಿಚ್, ಅದನ್ನ ನಾವು ಯಾವಾಗ್ಲೂ ತಿನ್ಬಹುದು. ಆಮೇಲೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುವಂತ ಹಣ್ಣು ಅದು. ಆಮೇಲೆ ನೀವು ಬಾಳೆ ಗಿಡಗಳನ್ನ ನೀವು ಒಂದೆರಡ ಹಾಕೊಂಡ್ರೆ ಎಷ್ಟು ಕಟಾವ್ ಮಾಡ್ಕೋಬಹುದು ಸರ್ ನಾವು ಅದರಲ್ಲಿ. ಎಷ್ಟೋ ಜನ ಮಾಡ್ತಾ ಇದಾರೆ ಇವತ್ತು, ಈವನ್ ಬೆಂಗಳೂರಲ್ಲೂ ಸಹ ಇಂಥ ಒಂದು ನ್ಯೂಟ್ರಿ ಗಾರ್ಡನ್ ನಿಂದ ಅವ್ರ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂತ ಹಣ್ಣು ತರಕಾರಿಗಳನ್ನ ಅವ್ರು ಪಡ್ಕೋತಾ ಇದಾರೆ. ಅಂತ ಒಂದು ಸುಲಭವಾಗಿ ಸಿಗ್ತಕ್ಕಂತ ಹಣ್ಣು ಅಂದ್ರೆ, ಈಗ ನಮ್ಮ ವಾತಾವರಣಕ್ಕೆ ಯಾವ್ಯಾವ ಹಣ್ಣು ತರಕಾರಿ ನಾವು ಬೆಳಿಬಹುದು ಅದನ್ನೆಲ್ಲವುದನ್ನು ಸಹ ನಾವು ಪೌಷ್ಟಿಕ ಕೈತೋಟದಲ್ಲಿ ಬೆಳೆದು ನಾವು ಸೇವಿಸಬಹುದು ಸರ್. ಈಗ ಹಳ್ಳಿಗಳಲ್ಲಿ ಸಾಕಷ್ಟು ಕಡೆ ಅಂದ್ರೆ ಮನೆ ಹತ್ರ ಜಾಗ ಇರುತ್ತೆ, ಕೈತೋಟ ಮಾಡ್ಕೊಳ್ಬಹುದು ಮೇಡಮ್. ಈಗ ನಗರಗಳಲ್ಲಿ ಕೈತೋಟ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ಬಹುದು? ಖಂಡಿತ ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಈಗ ಹಳ್ಳಿಗಳಲ್ಲಿ ನಮಗೆ ಜಾಗ ಇರುತ್ತೆ ಮಾಡ್ಕೋತೀವಿ, ನಗರದಲ್ಲಿ ಇವತ್ತಿನ ಒಂದು ನಾವೇನು ವರ್ಟಿಕಲ್ ಗಾರ್ಡನಿಂಗ್ ಅಂತ ಏನ್ ಹೇಳ್ತೀವಿ ಅದು ತಾರಸಿ ಕೈತೋಟ ಅಂದ್ರೆ ನಾವು ಟೆರೆಸ್ ಗಾರ್ಡನಿಂಗ್ ಅಂತ ಏನ್ ಹೇಳ್ತೀವಿ ಅದು ಬೆಂಗಳೂರಲ್ಲಿ ಇರಬಹುದು ಅರ್ಬನ್ ಏರಿಯಾಗಳಲ್ಲಿ ತುಂಬಾ ಪಾಪ್ಯುಲರ್ ಆಗಿ ಸಕ್ಸಸ್ಫುಲ್ ಆಗಿ ನಡೀತಾ ಇರುವಂತದ್ದು. ನಮ್ಮ ಹಳ್ಳಿಗಳಲ್ಲಿ ಕೆಲವೊಂದ್ಸಲ ಸ್ವಲ್ಪ ಜಾಗ ಇದ್ದನು ಹಿಂದೆ ಮುಂದೆ ಮಾಡ್ತಾ ಇದಾರೆ ಕೈತೋಟಗಳನ್ನು ಮಾಡಕ್ಕೆ, ಆದ್ರೆ ನಗರಗಳಲ್ಲಿ ಯಾಕೆ ಅಂದ್ರೆ ಅವ್ರಿಗೆ ಅಲ್ಲಿ ಜೀವನ ಕಷ್ಟ, ತರಕಾರಿ ಬೆಲೆಗಳು ಜಾಸ್ತಿ, ಆಮೇಲೆ ಅವ್ರು ಏನಾದ್ರೂ ಹೋಗಿ ಫ್ರೆಶ್ ಆಗಿ ಸಿಗುವಂತದ್ದು ಬಹಳ ಕಡಿಮೆ, ಅವ್ರಿಗೆ ಸಿಕ್ಕರೂ ಸಹ ಅವ್ರಿಗೆ ಎಂತ ಜಾಗದಲ್ಲಿ ಬೆಳೆದಿದ್ದಾರೆ ಖಾತರಿ ಇರೋದಿಲ್ಲ, ಯಾವ ನೀರನ್ನ ಉಪಯೋಗಿಸಿ ಬೆಳೆದಿದ್ದಾರೆ ಖಾತರಿ ಇರೋದಿಲ್ಲ ಅಲ್ಲಿನ ನಗರದ ಜನಗಳಿಗೆ. ಅವ್ರಿಗೂ ಸಹ ವಿಷಮುಕ್ತ ತರಕಾರಿ ಹಣ್ಣುಗಳನ್ನ ಸೇವಿಸಬೇಕು ಅನ್ನೋದು ತಿಳುವಳಿಕೆ ಬಂದಿದೆ, ಅವ್ರಿಗೆ ಸಾವಯವ ಕೃಷಿಯಿಂದ ನಾವು ಬೆಳಿಬೇಕು ಅನ್ನೋಂತ ಒಂದು ಜ್ಞಾನ ಬಂದಿದೆ. ಆದ್ರೆ ಅವ್ರಿಗೆ ಅಲ್ಲಿ ಒಂದು ಬೇಕಾದಂತ ಅವಕಾಶ ಅವರಿಗೆ ಸಿಗ್ತಾ ಇಲ್ಲ, ಆಪರ್ಚುನಿಟಿ ಅವರಿಗೆ ಇಲ್ಲ ಅಲ್ಲಿ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ, ಸ್ವಂತ ಮನೆ ಕಟ್ಟುವಂತವ್ರು ತಾರಸಿ ಈ ಕೈತೋಟಗಳು ನಮ್ಮ ಮೇಲುಗಳೇ ನಾವೇನು ಟೆರೆಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಕುಂಡಗಳಲ್ಲಿ ಸಹ, ಈವನ್ ಒಂದು ಟೊಮೆಟೊ ಒಂದು ಕುಂಡದಲ್ಲಿ 15-20 kg ವರೆಗೂ ಬೆಳೆದಿರುವಂತವ್ರು ಇದಾರೆ ತಾರಸಿ ಕೈತೋಟದಲ್ಲಿ. ಆಮೇಲೆ ಎಲ್ಲಾ ಕ್ರೀಪರ್ಸ್ ನಾವೇನು ನಾವು ಬಳ್ಳಿಗಳಿಂದ ಏನ್ ಪಡಿತೀವಿ ತರಕಾರಿಗಳನ್ನ, ಚಿಕ್ಕಟೆಕಾಯಿ ಇರ್ಬೋದು, ಬೀನ್ಸ್ ಇರ್ಬೋದು, ಅವರೆಕಾಯಿ ಇರ್ಬೋದು, ಇವನ್ನು ಕುಂಬಳ ಬಳ್ಳಿಗಳನ್ನ ಹಾಕಿದ್ದಾರೆ, ಹೀರೆಕಾಯಿ ಇರ್ಬೋದು, ಹಾಗಲಕಾಯಿ ಇರ್ಬೋದು, ಇಂಥ ತರಕಾರಿಗಳನ್ನ ತಾರಸಿ ಕೈತೋಟದಲ್ಲಿ ಅವರು ವರ್ಟಿಕಲ್ ಗಾರ್ಡನಿಂಗ್ ಅಂದ್ರೆ ಒಂದು ಮೆಶ್ ರೂಪದಲ್ಲಿ ಒಂದು ಐರನ್ ರಾಡ್ ಅನ್ನ ಬಳಸ್ಬಿಟ್ಟು ಅವರು ಗ್ರಿಲ್ಸ್ ತರ ಮಾಡ್ಕೊಂಡು ಆ ಗ್ರಿಲ್ಸ್ ಗೆ ಬಳ್ಳಿಗಳನ್ನ ಹಬ್ಸೋದು. ಅದಕ್ಕೆ ವರ್ಟಿಕಲ್ ಹಾರಿಸೆಂಟಲ್ ಜಾಗ ಬೇಕಿಲ್ಲ, ವರ್ಟಿಕಲ್ ಆಗಿ ಅವರು ಮಾಡ್ಕೋತಾರೆ. ಅದನ್ನ ಮಾಡ್ಬಿಟ್ಟು ಅಲ್ಲಿ ಮೇಲ್ಗಡೆ ನಮಗೆ ಸೂರ್ಯನ ಬೆಳಕು ಸಿಗ್ತಾ ಇರುತ್ತೆ, ಮೇಲ್ಗಡೆ ಒಂದು ನಳದ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ನೀರಿನ ವ್ಯವಸ್ಥೆಗೆ, ಬಕೆಟ್ ಮಗ್ಗಲ್ಲಿ ನೀರ್ ಹಾಕುವಂತದ್ದು. ಆಮೇಲೆ ಕೆಲವೊಂದು ಏನ್ ಪಾಟ್ ಅಲ್ಲೇ ಬೆಳಿಬಹುದು, ಈಗ ಒಂದು ಬಸ್ಲೆ ಬಳ್ಳಿ ಒಂದ್ ಪಾಟ್ ಅಲ್ಲಿ ಹಾಕಿ ಅವ್ರ ಕುಟುಂಬಕ್ಕೆ ಸಾಕಾಗುವಷ್ಟು ಸೊಪ್ಪು ಸಿಗುತ್ತದೆ. ಬಸ್ಲೆ ಬಳ್ಳಿ, ಬಸ್ಲೆ ಬಳ್ಳಿಯಲ್ಲಿ ಎರಡ್ ತರ ಇದೆ, ಕೆಂಪು ಬಸ್ಲೆ ಮತ್ತೆ ಬಿಳಿ ಬಸ್ಲೆ, ಯಾವ್ದಾದ್ರು ಬೆಳಿಬಹುದು ತೊಂದರೆ ಇಲ್ಲ. ಕೆಂಪು ಬಸ್ಲೆಗಿಂತ ಬಿಳಿ ಬಸ್ಲೆ ಸ್ವಲ್ಪ ಟೇಸ್ಟ್ ರುಚಿ ಚೆನ್ನಾಗಿರುತ್ತೆ ಅನ್ನೋದು ಒಂದು ನಮ್ಮ ಜನರ ಅಭಿಪ್ರಾಯ. ಮೂಲಂಗಿ, ಒಂದು ಬದನೆಕಾಯಿ ಗಿಡ ಕುಂಡಗಳಲ್ಲಿ ಇಂಥದ್ದೆಲ್ಲದನ್ನು ಬೆಳೀತಾ ಇದ್ದಾರೆ ಸರ್. ಅವ್ರ ಕುಟುಂಬಕ್ಕೆ ಬೇಕಾಗುವಷ್ಟು ಅದನ್ನ ಬೆಳೆದು ಖಂಡಿತ ಬೆಳೆಸಿ ತುಂಬಾ ಆನಂದವಾಗಿ ಅದನ್ನ ಸವಿತಾ ಇದ್ದಾರೆ ತರಕಾರಿಗಳನ್ನ. ಮನೆ ಮೇಲೆ ನಾವು ಸಾರಸಿ ಕೈತೋಟ ಮಾಡ್ಬೇಕಂತಂದ್ರೆ ಗುಣಮಟ್ಟದ ಮಣ್ಣು ಬಳಸಬೇಕಾಗುತ್ತೆ. ಈಗ ಗುಣಮಟ್ಟದ ಒಂದು ತರಕಾರಿಗಳು ಬೇಕಂತಂದ್ರೆ ಗುಣಮಟ್ಟದ ಮಣ್ಣು ಅಂತಂದ್ರೆ ಅವ್ರು ಯಾವ ರೀತಿ ಬಳಸಬೇಕು, ಅದು ಗುಣಮಟ್ಟದ ಮಣ್ಣು ಅಂತೇಳಿ ಅವ್ರಿಗೆ ಯಾವ ರೀತಿ ಖಾತ್ರಿ ಆಗೋಬೇಕು ಮೇಡಮ್? ಸರ್, ಈಗ ನೋಡಿ ಪಾಟ್ಗಳನ್ನ ತರ್ತಾರೆ ಫಸ್ಟ್, ಆ ಪಾಟಿಗೆ ತುಂಬುವಾಗ ಎರೆಹುಳು ಗೊಬ್ಬರ, ಯಾಕೆಂದ್ರೆ ಎರೆಹುಳು ಗೊಬ್ಬರ ಅವ್ರಿಗೆ ತಯಾರಿಸಕಲ್ಲಿ ಜಾಗ ಇರಲ್ಲ, ಅವ್ರೇನ್ ಮಾಡ್ತಾರೆ ಎರೆಹುಳು ಗೊಬ್ಬರ ತರ್ತಾರೆ, ಮಣ್ಣು ತರ್ತಾರೆ, ಆಮೇಲೆ ಒಂದಷ್ಟು ಸಾವಯವ ಗೊಬ್ಬರ ಅಂದ್ರೆ ಈಗ ನಾವು ನಮ್ದು ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಇದನ್ನ ಆ ಮಣ್ಣಿಗೆ ಮಿಕ್ಸ್ ಮಾಡ್ತಾರೆ ಸರ್ ಅವರು ಒಂದು ಪ್ರಮಾಣದಲ್ಲಿ. ಈಗ ಕುರಿ ಗೊಬ್ಬರ ಹಾಕಿದಾಗ ಸಾಕಷ್ಟು ಮಣ್ಣಿಗೆ ನೀರಿನ ಅಂಶ ಇರಬೇಕು, ಅದನ್ನೆಲ್ಲ ಅವ್ರು ನೋಡ್ಕೊಂಡು ಮಣ್ಣನಿಗೆ ಮಿಕ್ಸ್ ಮಾಡಿ ಪಾಟ್ಗಳಲ್ಲಿ ತುಂಬುತ್ತಾರೆ ಸರ್. ಆ ಪಾಟ್ಗಳಲ್ಲಿ ತುಂಬಿಟ್ಟು ಆ ಮಣ್ಣು ಒಂದು ಹದಕ್ಕೆ ಬಂದಾಗ ತರಕಾರಿ ಬೀಜಗಳನ್ನ ಅದರಲ್ಲಿ ಹಾಕ್ತಾರೆ. ಆಮೇಲೆ ಈಗ ಯಾವ್ದಾದ್ರು ಬೀಜ ನೆಡುವಂತದಿದ್ರೆ ಅದರಲ್ಲಿ ಸಸಿಗಳು, ಫಾರ್ ಎಕ್ಸಾಂಪಲ್ ಒಂದು ನಮಗೆ ರೆಡಿ ಟೊಮೆಟೊ ಮತ್ತೆ ಇದು ಹಸಿಮೆಣಸಿಕಾಯ್ದು ನರ್ಸರಿಯಿಂದನೇ ತರ್ತಾರೆ ಅವ್ರು ರೆಡಿಯಾಗಿ ಸೀಡ್ಲಿಂಗ್ಸ್ ಅಂದ್ರೆ ಸಸಿಗಳನ್ನ ತರ್ತಾರೆ, ಒಂದಷ್ಟು ದಿನದ ಸಸಿಗಳನ್ನ ತಂದು ಡೈರೆಕ್ಟ್ ಆಗಿ ಅದ್ರಲ್ಲಿ ನೆಡ್ತಾರೆ. ಆವಾಗ ಅದು ಒಳ್ಳೆ ಪೌಷ್ಟಿಕ ಗೊಬ್ಬರ ಸಿಕ್ಕಿರುತ್ತೆ, ಚೆನ್ನಾಗಿ ಬರುತ್ತೆ, ಒಳ್ಳೆ ಅವ್ರಿಗೆ ಯಾವುದೇ ಅನುಮಾನ ಇಲ್ಲ, ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಇಲ್ಲದೆ ಅವ್ರು ಬೆಳೀತಾ ಇದಾರೆ ಸರ್. ಈಗ ನೀವು ಹೇಳಿದ್ರ ಮನೆ ಹತ್ರ ಕೈತೋಟದಲ್ಲಿ ಆಗಿರ್ಬೋದು, ಮೇಲೆ ತಾರಸಿ ಕೈತೋಟ ಆಗಿರ್ಬೋದು, ಇಲ್ಲಿ ನಾವು ಗುಣಮಟ್ಟದ ತರಕಾರಿಗಳನ್ನ ಬೆಳಕಬಹುದು, ಸೊಪ್ಪು ತರಕಾರಿ ಹಣ್ಣು ಹಂಪಲೆಲ್ಲ ಅಂತ ಹೇಳಿದ್ರ. ಈಗ ಸಾಕಷ್ಟು ಮನೆಯಲ್ಲೇ ಸಿಗಂತ ತ್ಯಾಜ್ಯಗಳನ್ನ ಬಳಸಿ ಸಾವಯವ ಗೊಬ್ಬರ ಮಾಡಿ ಗೊಬ್ಬರ ರೀತಿಯಲ್ಲಿ ನಾವು ಕೊಡಬಹುದು. ಒಂದು ಈಗ ಸಾಕಷ್ಟು ರೋಗ ಬಂದಾಗ ಅಲ್ಲಿ ಈಗ ರಾಸಾಯನಿಕಗಳನ್ನ ಬಳಸಬೇಕಾಗುತ್ತೋ ಇಲ್ಲ ಬೇರೆ ಏನಾದ್ರೂ ಜೈವಿಕ ಒಂದು ಔಷಧಿಗಳನ್ನ ಅಲ್ಲಿ ತಯಾರು ಮಾಡಿ ಸಿಂಪಡಣೆ ಮಾಡಿ ಗುಣಮಟ್ಟದ ತರಕಾರಿಗಳನ್ನ ನಾವು ಬಳಸಬಹುದು ಸರ್? ಇದೇನ್ ಗೊತ್ತಾ, ತರಕಾರಿ ಗಿಡಗಳಿಗೆ ಅಥವಾ ಹಣ್ಣಿನ ಗಿಡಗಳಿಗೆ ರೋಗ ಬಂದಿಲ್ಲ ಅಂತ ಇಟ್ಕೊಳ್ಳಿ, ನಮಗೂ ರೋಗ ಬರಲ್ಲ ಅಂತ ಗ್ಯಾರಂಟಿ. ಅಂದ್ರೆ ನಾವು ಒಳ್ಳೆ ಅಂಶವುಳ್ಳ ರೋಗ ಮುಕ್ತ ಆಹಾರ, ರೋಗ ಮುಕ್ತ ತರಕಾರಿ ಹಣ್ಣುಗಳನ್ನ ಸೇವಿಸ್ತಾ ಇದೀವಿ ಅಂತ. ನಾವು ಮೊದಲನೇ ಹಂತದಲ್ಲೇನೆ ನಾವು ನೋಡಿ, ಈಗ ನಾವು ಒಂದು KVK ನಲ್ಲೇ ಇರ್ಬೋದು ಅಥವಾ ಯಾರಾದ್ರೂ ವಿಜ್ಞಾನಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಒಳ್ಳೆ ರೀತಿಯಲ್ಲಿ ಗೊಬ್ಬರಗಳನ್ನ ಹಾಕಿ ಯಾವುದೇ ವಿಷಮುಕ್ತ ವಿಷ ಇರದೆ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಒಳ್ಳೆ ಮಣ್ಣನ್ನ ಹಾಕಿ ಮಣ್ಣಿಗೆ ಗೊಬ್ಬರವನ್ನ ಮಿಕ್ಸ್ ಮಾಡಿ ಅವ್ರು ಹಾಕಿ ತರಸಿ ಇರ್ಬೋದು, ಕೈತೋಟನೇ ಇರ್ಬೋದು, ಮನೆ ಹಿಂದಿನ ಹಿತ್ತಲ ಜಾಗಗಳಲ್ಲಿ ಮಾಡಿರ್ಬೋದು, ಅದನ್ನ ಮಾಡಿದಾಗ ಸಸಿಗಳು ಮೊದಲಿನಿಂದಲೇ ರೋಗ ಮುಕ್ತವಾಗಿ ಬರುತ್ತೆ ಸರ್. ಅದು ಅಕಸ್ಮಾತ್ ಅಲ್ಲಿಗೂ ರೋಗ, ಯಾಕಂದ್ರೆ ಅವ್ರ ಮಣ್ಣು ಕೈ ನೋಡಿ, ಒಂದು ಕೈತೋಟ ಅಂತ ಅಂದಾಗ ಆ ಮಣ್ಣಲ್ಲಿ ಅವರು ಯಾವುದೇ ಒಂದು ಬೆಳೆಗಳನ್ನ ಬೆಳೆದಿರಲ್ಲ, ಅಲ್ಲಿಗೆ ಅವರು ರಾಸಾಯನಿಕ ಗೊಬ್ಬರ ಆಗ್ಲಿ ಅಥವಾ ಒಂದು ಔಷಧಿಗಳನ್ನ ಸಿಂಪಡಣೆ ಮಾಡಿರೋದಿಲ್ಲ, ಆ ಮಣ್ಣು ಚೆನ್ನಾಗೇ ಇರುತ್ತೆ ಸರ್. ಆ ಮಣ್ಣಿನಲ್ಲಿ ರೋಗಗಳನ್ನ ನೋಡಿ, ನೀವು ಕೈತೋಟಗಳಲ್ಲಿ ಎಲ್ಲೂ ರೋಗ ಬಂತು ಅಂತ ಕೇಳ್ಪಟ್ಟಿರೋದು ಕಡಿಮೆ. ಚೆನ್ನಾಗ್ ಬರುತ್ತೆ. ಆದ್ರೆ ಬಂದಿಲ್ಲ ಅಂದ ಪಕ್ಷದಲ್ಲಿ ನಾವು ಅವ್ರ ಕೆವಿಕೆ ಬಂದಾಗ ನಾವು ಮಾಹಿತಿ ಕೊಡ್ತೇವೆ ಅವ್ರಿಗೆ ಯಾವ ರೀತಿ ರಾಸಾಯನಿಕ ಗೊಬ್ಬರ ಬಳಸದೆ ಜೈವಿಕ ಗೊಬ್ಬರಗಳನ್ನ ನಮ್ಮಲ್ಲಿ ಸಿಗುತ್ತೆ ಸರ್. ಜೈವಿಕ ಅಣುಗಳು ಸಿಗ್ತವೆ ನಮ್ಮಲ್ಲಿ, ಅಂತ ಅಣುಗಳನ್ನ ಸಹ ಅವ್ರು ಬಳಸಬಹುದು. ಆಮೇಲೆ ಈಗ ನಾವೇನ್ ಹೇಳ್ತೀವಿ, ಇದು ನಮ್ಮಲ್ಲಿ ಒಂದು ಹಸು ಇತ್ತು ಅಂತ ಇಟ್ಕೊಳ್ಳಿ, ನಾಟಿ ಹಸು ಇದ್ರೆ ಆ ಗಂಜಲನ್ನ ಬಳಸಿ ಅವ್ರು ಯಾವ ತರ ಔಷಧಿ ತಯಾರು ಮಾಡಬೇಕು ನ್ಯಾಚುರಲ್ ಆಗಿ ಅನ್ನೋದನ್ನ ನಾವು ಹೇಳ್ತೀವಿ. ಅದನ್ನೇ ಬಳಸಬಹುದು ಅವರು. ಬೇವಿನ ಎಣ್ಣೆ ಒಡೆಯುವಂತದ್ದಿರಬಹುದು, ಒಂದು ಜೈವಿಕ ಅಂಶಗಳನ್ನ ಬಳಸಿ ರೋಗಗಳನ್ನ ತಡೆಗಟ್ಟೋದಿರಬಹುದು. ಆಮೇಲೆ ಅವರು ಮನೆಯಲ್ಲಿ ಸಿಗ್ತಕ್ಕಂತ ಹುಳಿ ಮಜ್ಜಿಗೆ, ಆ ಗಂಜಲು, ಸಗಣಿ ಇದನ್ನೇ ಬಳಸಿ ಅವರು ಜೀವಾಮೃತವನ್ನ ಹೆಂಗೆ ತಯಾರಿಸಬೇಕು, ಅದನ್ನ ಹೆಂಗೆ ನೀವು ಅದಕ್ಕೆ ಸಿಂಪಡಿಸಬಹುದು, ಅದನ್ನೆಲ್ಲ ನಾವು ತಿಳಿಸ್ಕೊಡ್ತೇವೆ ಸರ್. ರಾಸಾಯನಿಕ ಗೊಬ್ಬರಗಳನ್ನ ಬಳಸುವಂತ ಅವಶ್ಯಕತೆ ಇರಲ್ಲ ತರಕಾರಿಗೆ. ಈಗ ಮಾರ್ಕೆಟ್ ನಲ್ಲಿ ಸಾಕಷ್ಟು ತರಕಾರಿಗಳು ಸಿಗ್ತವೆ, ಹಣ್ಣು ಹಂಪಲುಗಳು ಸಿಗ್ತವೆ. ಅಂದ್ರೆ ಮನೆ ಹತ್ರ ಬೆಳೆದಂತ ಈ ಒಂದು ಹಣ್ಣು ಹಂಪಲು ತರಕಾರಿ ಕೈತೋಟದಲ್ಲಿ ಬೆಳೆದಂತವಕ್ಕೂ ಅಲ್ಲಿ ಏನು ಗುಣಮಟ್ಟದಲ್ಲಿ ಬದಲಾವಣೆ ಕಾಣಬಹುದು ಮೇಡಮ್? ನೋಡಿ ಸರ್, ಒಂದು ರಾಸಾಯನಿಕ ಗೊಬ್ಬರ ಬೆಳೆಸಿ ಬೆಳೆದಿರತಕ್ಕಂತ ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು. ಮೊನ್ನೆ ಒಂದು ನಾನು ಒಂದು ತೋಟಕ್ಕೆ, ಒಂದು ಸೀಬೆಕಾಯಿ ತೋಟಕ್ಕೆ ಭೇಟಿ ನೀಡಿದ್ದೆ. ಅಲ್ಲಿ ಅವರು ಹೇಳಿದ್ರು, ಅವರು ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಸಾವಯವ ಕೃಷಿ ಮೂಲಕ ಅವರು ಸೀಬೆಕಾಯಿಯನ್ನ ಬೆಳೀತಾ ಇದ್ದಾರೆ ಸರ್. ಅವರು ಹೇಳಿದ್ರು, ಮೇಡಮ್ ನಮಗೆ ಒಂದು ನಮ್ಮ ಕಂಡಂತ ಗುಣ ಏನು ಇದರಲ್ಲಿ ಅಂತಂದ್ರೆ, ಹಣ್ಣಿನ ತೂಕ ಜಾಸ್ತಿ ಬರ್ತಾ ಇದೆ, ಪಲ್ಪ್ ವೆಯ್ಟ್ ಜಾಸ್ತಿ ಇದೆ. ಈಗ ನಾವು 1 ಕೆಜಿಗೆ ನಾವು ರಾಸಾಯನಿಕ ಗೊಬ್ಬರ ಬಳಸಿರೋದು ಹಣ್ಣು ಬರೋದಕ್ಕಿಂತ ಈ ಹಣ್ಣು 2-3, ಒಂದು ಹಣ್ಣು 700-800 ಗ್ರಾಮ್ ಬರ್ತಾ ಇದೆ ನಮ್ಗೆ. ಆದ್ರೆ ಸೈಜ್ ನೋಡ್ಲಿಕ್ಕೆ ಕಣ್ಣು ಕಡಿಮೆ ಇದೆ, ಟೊಳ್ಳಿಲ್ಲ ಹಣ್ಣು, ಗಟ್ಟಿ ಬಂದಿದೆ ಹಣ್ಣು. ಹಂಗೆ ನಾವು ತೂಕದಲ್ಲಿ ಕೂಡ ವ್ಯತ್ಯಾಸ ಕಾಣಬಹುದು. ರುಚಿಯಲ್ಲಿ ಮುಖ್ಯವಾಗಿ ನೀವು ಕಿರಿಕ್ಸಾಲೆ ಸೊಪ್ಪು ನೀವು ಚೆನ್ನಾಗಿ ಯೂರಿಯಾ ಹಾಕಿದಾಗ ಭೋಗವಾಗಿ ಬಂದಿರುತ್ತೆ ಸರ್, ಇಷ್ಟಿಷ್ಟುದ್ದ ಬಂದಿರುತ್ತೆ ಅದು. ಆದ್ರೆ ನೀವು ಪಲ್ಯ ಮಾಡಿದಾಗ ಅದು ರುಚಿ ಕಾಣಲ್ಲ. ನಾವು ಸಾವಯವ ಕೃಷಿಯಿಂದ ಮಾಡಿರ್ತಕ್ಕಂಥದ್ದು ಎತ್ತರವಾಗಿ ಬೆಳೆಯಲ್ಲ, ಅದು ರುಚಿ ಚೆನ್ನಾಗಿರುತ್ತೆ. ಅದರಲ್ಲಿ ಬೇಕಾದಂತ ಅಂಶ ಇರುತ್ತೆ, ಪ್ರಮಾಣ ಇರುತ್ತೆ. ಅದರಲ್ಲಿ ಟೇಸ್ಟ್ ನಲ್ಲಿ ಬದಲಾವಣೆ ಕಾಣಬಹುದು, ತೂಕದಲ್ಲಿ ಬದಲಾವಣೆ ಕಾಣಬಹುದು. ಆಮೇಲೆ ಕೊಳೆಯೋ ರೀತಿ ಇರುತ್ತಲ್ವಾ ಸರ್, ಅದು ನೀವು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಮಾತ್ರ ಅದ್ ನೀವು ಇಡೋಕೆ ಸಾಧ್ಯ, ಅದು ಬೇಗ ಕೊಳತೋಗುವಂತ ಗುಣ ಇರುತ್ತೆ. ಅದಕ್ಕೆ ಆ ಒಂದು ವೆರೈಟಿನಲ್ಲೂ ಕೂಡ ನಾವು ಸಾಕಷ್ಟು, ಈಗ ನಾವು ವೆರೈಟಿ ಇಂಥ ವೆರೈಟಿನೇ ಬಳಸಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ. ಈಗ ನಾವು ರಾಮ್ಪುರದ ಬದನೆಕಾಯಿ ನಮ್ಮಲ್ಲೆಲ್ಲ ನಮ್ಮ ಈ ಚಿತ್ರದುರ್ಗ ಭಾಗದಲ್ಲಿ ಅದು ಫೇಮಸ್, ಅದನ್ನೆಲ್ಲರೂ ಇಷ್ಟಪಡ್ತಾರೆ, ಯಾಕೆಂದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಅದೇ ನೀವು ಬಿಟಿ ಬದನೆಗೆ ಹೋದ್ರೆ ಧಾರವಾಡದಲ್ಲೂ ತಿಂತಾರೆ, ಅದು ಹೈಬ್ರಿಡ್ ವೆರೈಟಿ, ಅದು ಬೇಗ ಬೇಯುತ್ತೆ, ಪಲ್ಯ ಬೇಗ ಆಗ್ಬೋದು, ಆದ್ರೆ ರುಚಿ ಇದಕ್ಕಿಂತ ಅದು ಚೆನ್ನಾಗಿರಲ್ಲ. ಈ ರೀತಿ ನಾವು ಸಾಕಷ್ಟು ರೀತಿಯಲ್ಲಿ ಎರಡನ್ನು ಬೇರ್ಪಡಿಸಬಹುದು ಸರ್. ನಾವು ಈಗ ಕೈತೋಟದಲ್ಲಿ ಸಾಕಷ್ಟು ಅಂದ್ರೆ ಕೆಲವೊಂದು ಹಣ್ಣುಗಳನ್ನ ನಾವು ಬೆಳ್ಕೊಂಡಾಗ ಅಂದ್ರೆ ನಿಸರ್ಗವಾಗಿ ಬಂದಂತಹ ಈ ಕಾಯಿಗಳನ್ನ ಮನೆಯಲ್ಲೇ ನೈಸರ್ಗಿಕವಾಗಿ ಹಣ್ಣು ಮಾಡಬಹುದು. ಈಗ ಮಾರ್ಕೆಟ್ ನಿಂದ ನಾವು ಹೊರಗಡೆ ತಂದು ಸೇವನೆ ಮಾಡಿದ್ರೆ ಸಾಕಷ್ಟು ರಾಸಾಯನಿಕಗಳನ್ನ ಬಳಸಿರ್ತಾರೆ, ಇದು ಎಲ್ಲೋ ಒಂದ್ ಕಡೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಲ್ವಾ ಸರ್? ಈಗ ನೋಡಿ, ಮಾವನಣ್ಣು, ಬಾಳೆಹಣ್ಣು, ಈ ಬಾಳೆಹಣ್ಣು ಏನ್ ಒಂದ್ ಹಬ್ಬ ಬಂತು ಅಂದ್ರೆ ಅವರು ನಿಜವಾಗ್ಲೂ ಅದಕ್ಕೆ ಬಂದಿರುವಂತ ಬಾಳೆಗೊನೆನ ಕಟಾವು ಮಾಡಿರಲ್ಲ. ನಮ್ಮ ರೈತರಿಗೆ ಒಂದು ಏನಿದೆ ಅಷ್ಟು ಒಂದೇ ಸಲ ಸೇಲ್ ಆಗ್ಬೇಕು ಅಂತ ಅವ್ರ ಉದ್ದೇಶದಿಂದ ಅವ್ರು ಕೊಟ್ಟಿರ್ತಾರೆ. ನಮ್ಮ ಅಂಗಡಿಯವ್ರಿಗೆ, ಡೀಲರ್ಸ್ ಅವ್ರಿಗೆ ಏನಿರುತ್ತೆ, ಹಣ್ಣು ಮಾರಾಟ ಮಾಡೋರಿಗೆ ಅಷ್ಟು ಒಂದೇ ಸಲ ಸೇಲ್ ಆಗ್ಬೇಕು ಅವ್ರಿಗೆ ಹಣ್ಣು. ಈಗ ನಾವು ಗೊನೆ ತಂದು ಮನೇಲಿ ಕಟ್ಟಿದಾಗ ನೋಡಿ, ಚೆನ್ನಾಗಿ ಮಾಗಿರೋ ಮೊದ್ಲೆಲ್ಲ ಬಟ್ಟಿಗಳಲ್ಲಿ ಹಣ್ಣನ್ನ ತಯಾರಿಸೋರು, ಈಗ ಬಟ್ಟಿಗಳೇ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಅವರು, ಅದನ್ನ ಒಂದು ಕೆಮಿಕಲ್ ಅನ್ನ ಸ್ಪ್ರೇ ಮಾಡ್ತಾರ ಅವರು. ಆ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಅದು ಹೀಟ್ ಕ್ರಿಯೇಟ್ ಮಾಡುತ್ತೆ, ಆ ಹೀಟ್ನಿಂದ ಬೇಗ ಹಣ್ಣಾಗ್ತಾ ಇದೆ. ನೋಡಿ, ಈಗ ಬಾಳೆಗೊನೆ ನಾವು ಊದುಗಡ್ಡೆ ಹಚ್ಚಿಟ್ರು ಸಹ ಮನೆಯಲ್ಲಿ ಒಂದು ಒಳ್ಳೆ ಕವರ್ಡ್ ಇರುವಂತ ಒಂದು ತಪ್ಪಲೆಯಲ್ಲೋ ಅಥವಾ ಒಂದು ರೊಟ್ಟಿನ್ ಬಾಕ್ಸ್ ಅಲ್ಲೋ ಅಥವಾ ಒಂದು ಯಾವ್ದಾರ ಒಂದು ಇದರಲ್ಲಿ ಚೀಲದಲ್ಲಿ ಅದನ್ನ ಸರಿಯಾಗಿ ಕಟ್ಟಿ ನಾವು ಇಟ್ಟಾಗ ಅದು ಒಂದು 10 ದಿನ 12 ದಿನ ಅಥವಾ ಒಂದು ವಾರದೊಳಗಾಗಿ ಕ್ರಮೇಣವಾಗಿ 2-2, 3-3 ಹಣ್ಣಾಗಕ್ ಸ್ಟಾರ್ಟ್ ಆಗುತ್ತೆ. ಅದು ನಮಗೆ ಮನೆ ಕುಟುಂಬಕ್ಕೆ ಸಾಕಲ್ವಾ? ಇವತ್ತು ನಾವು ಒಂದು 5 ಅಣ್ಣ ನಮ್ಮ ಒಂದು ಕುಟುಂಬದಲ್ಲಿ 5 ಜನ ಇದೀವಿ ಅಂದ್ರೆ ಒಂದು ದಿನಕ್ಕೆ ನಾವು ಒಂದು ಬಾಳೆಹಣ್ಣು ತಿಂತೀವಿ, ಹೌದಾ? 5 ಅಥವಾ 10 ಈ ತರ ಹಣ್ಣಾಗ್ತಾ ಹೋಗುತ್ತೆ. ನಾವು ಕುಟುಂಬದಲ್ಲಿ ನಾವು ಯಾವಾಗ್ಲೂ ಬಾಳೆಗೊನೆನ ಒಂದ್ ಕಡೆ ಕಟ್ತೇವೆ, ಮಕ್ಕಳಿಗೆ ಅದನ್ನ ಕಿತ್ತು ಕೊಡ್ತಾ ಇರ್ತೇವೆ. ಆದ್ರೆ ಅಂಗಡಿ ಮಾಡಿ ಮಾರಾಟ ಮಾಡೋರಿಗೆ ಏನು, ಅವ್ರಿಗೆ ಏನ್ ಬೇಕು, ಅಷ್ಟು ಒಂದೇ ಸಲ ಸೇಲ್ ಆಗ್ಬೇಕು. ಅವ್ರ ಏನ್ ಮಾಡ್ತಾರೆ, ಇದನ್ನ ಕಂಡಿಡಿದ್ರು, ಇದನ್ನ ಸ್ಪ್ರೇ ಮಾಡಿದ್ರೆ ಹಣ್ಣು ಗೊನೆ ಒಟ್ಟಿಗೆ ಹಣ್ಣಾಗೋಗುತ್ತೆ. ಸರ್ ನೋಡಿ, ಆ ಒಂದು ಎಷ್ಟು ಚೆನ್ನಾಗಿದೆ ಅದು, ನಮ್ಮ ನೈಸರ್ಗಿಕವಾಗಿ ಬಂದಂತ ಹಣ್ಣಿಗೂ ಆ ಮಾಡೋಂತ ನಾವು ಕೆಮಿಕಲ್ ಸ್ಪ್ರೇ ಮಾಡೋದು, ಆ ಗೊನೆ ಒಂದೇ ಸಲ ಬರುತ್ತೆ. ಸರಿ, ನೀವು ತಗೊಂಬಂದು ಅವ್ರು ಕಟ್ಟಿರ್ತಾರೆ, ಅದು 3 ದಿನದಲ್ಲ 2 ದಿನದಲ್ಲ ಸೇಲ್ ಆದ್ರೆ ಸಮ, 4ನೇ ದಿನದಲ್ಲಿ ಹಣ್ಣು ಕೊಳೆಯಕ್ ಸ್ಟಾರ್ಟ್ ಆಗುತ್ತೆ. ಅದೇ ನೀವು ಮನೆಯಲ್ಲಿ ಕಟ್ಟಿ ನೀವು ಊದುಗಡ್ಡಿ ವಾಸನೆ ಅಥವಾ ಹೀಟಿಗೆ ನಾವು ಬಟ್ಟಿಯಲ್ಲಿ ಇಟ್ಟಂತ ಗೊನೆ ಖಂಡಿತವಾಗ್ಲೂ 10-12 ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬಹುದು. ಇದು ವ್ಯತ್ಯಾಸ. ಅಂದ್ರೆ ಒಟ್ಟಾರೆ ಹೇಳ್ಬೇಕಂತಂದ್ರೆ, ಇವತ್ತು ಗುಣಮಟ್ಟದ ಒಂದು ತರಕಾರಿಗಳು ಬೇಕು ನಮಗೆ ಅಂತಂದ್ರೆ ಕೈತೋಟ ಮಾಡ್ಕೋಬೇಕು. ಈ ರೀತಿ ನಾವು ಕೈತೋಟ ಮಾಡಿಕೊಂಡು ಗುಣಮಟ್ಟದ ತರಕಾರಿಯನ್ನ ಬೆಳಕೊಂಡು ನಾವು ಸೇವನೆ ಮಾಡಿದ್ದೆ ಆದಲ್ಲಿ ಒಳ್ಳೆಯ ಒಂದು ಆರೋಗ್ಯ ಪಡೆಯಕ್ಕೆ ಸಾಧ್ಯ ಅಂತ ಹೇಳ್ತೀರಾ? ಖಂಡಿತ ಸರ್, ಆರೋಗ್ಯದ ಮಟ್ಟ ಸುಧಾರಣೆ ಆಗುತ್ತೆ. ದೇಹಕ್ಕೆ ಒಬ್ಬ ಮನುಷ್ಯನಿಗೆ ಎಷ್ಟು ತಾಜಾ ಹಣ್ಣು ತರಕಾರಿ ಬೇಕೋ ಅಷ್ಟೊಂದು ಸೇವಿಸಬಹುದು. ಒಂದು ವಿಷಮುಕ್ತ ಕೆಮಿಕಲ್ ಮುಕ್ತ ಆಹಾರವನ್ನ ನಾವು ಸೇವಿಸೋದ್ರಲ್ಲಿ ಪೌಷ್ಟಿಕ ಕೈತೋಟ ಬಹಳ ಒಂದು ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಂದ್ರೆ ರೈತ ಮಹಿಳೆಯರಿಗೆ ಏನಾದರೂ ವಿಶೇಷವಾಗಿ ಈ ಒಂದು ಕೈತೋಟದ ಬಗ್ಗೆ ಏನಾದರೂ ತರಬೇತಿ ಈ ತರ ಕೊಡ್ತಾ ಇದ್ರಾ? ಖಂಡಿತ ಸರ್, ನಾವು ಈ ವರ್ಷದಲ್ಲಿ 10 ಅಂಗನವಾಡಿಗಳನ್ನ ಆಯ್ಕೆ ಮಾಡಿಕೊಂಡು ಪೌಷ್ಟಿಕ ಕೈತೋಟದ ಬಗ್ಗೆ ಇಲ್ಲೇ ಕರೆದು ಅವರಿಗೆ ತರಬೇತಿ ನೀಡಿ ಯಾವ ತರ ನೀವು ಪ್ಲಾಟ್ ಮಾಡಬೇಕು, ಹೆಂಗೆ ನೀವು ಅದನ್ನ ನೆಡಬೇಕು, ಸಸಿಗಳನ್ನ ತಂದ್ರೆ ಯಾವ ತರ ನೆಡಬೇಕು, ಬೀಜಗಳನ್ನ ಹೆಂಗ್ ಹಾಕ್ಬೇಕು, ನೀವು ಅದನ್ನ ಯಾವ ತರ ರೀತಿಯಲ್ಲಿ ಪೌಷ್ಟಿಕ ಕೈತೋಟವನ್ನ ಮಾಡಿ ಅದರಿಂದ ತರಕಾರಿಗಳನ್ನ ಪಡೆದು ಸೇವಿಸಬಹುದು ಅನ್ನೋದನ್ನ ನಾವು ಒಂದು ತರಬೇತಿನ ಸಹ ಕೊಟ್ಟಿದ್ದೇವೆ ಸರ್. ಇಲ್ಲಿ ಈ ಪೌಷ್ಟಿಕ ಕೈತೋಟದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು ಮೇಡಮ್? ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಇಲ್ಲಿಗೆ ಬಂದು ಸಹ ಅವರು ನಮ್ಮಿಂದ ಮಾಹಿತಿ ತಗೋಬಹುದು, ಅಥವಾ ಅವ್ರಿಗೇನಾದ್ರು ಮಾಹಿತಿ ಬೇಕಿತ್ತು ಅಂದ್ರೆ ನನ್ನ ಒಂದು ಮೊಬೈಲ್ ಸಂಖ್ಯೆಯನ್ನ ಕೊಟ್ಟಿರ್ತೇನೆ. ನನ್ನ ಮೊಬೈಲ್ ಸಂಖ್ಯೆ 9986647124. ಒಳ್ಳೇದು ಮೇಡಮ್, ಇಲ್ಲ ತನಕ ಈ ಒಂದು ಪೌಷ್ಟಿಕ ಕೈತೋಟದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದ, ಹಾಗೂ ಇದುವರೆಗೂ ನಮ್ಮ ಮಾಹಿತಿಯನ್ನು ಕೇಳುವಂತ ಕೇಳುಗರಿಗೂ ಸಹ ನನ್ನ ಧನ್ಯವಾದಗಳು ಸರ್. ಆಕಾಶವಾಣಿ ಚಿತ್ರದುರ್ಗ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಪೌಷ್ಟಿಕ ಕೈತೋಟದ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ICAR ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜೆಎಂ ಸರಸ್ವತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು UM ಮರಳಸಿದ್ದೇಶ್. ಇದೀಗ ಕೇಳಿ ಕೆಲವು ರೈತರಿಗೆ ಸಲಹೆಗಳನ್ನು. ಸಾವಯವ ಪದಾರ್ಥಗಳನ್ನು ಹೆಚ್ಚಾಗಿ ಉಪಯೋಗಿಸಿ ಭೂಫಲವತ್ತತೆ ಹೆಚ್ಚಿಸುವ ಮೂಲಕ ಉತ್ಪಾದಕತೆಯನ್ನು ಅಧಿಕಗೊಳಿಸಿಕೊಳ್ಳಬಹುದು. ರಾಶಿ ಮಾಡಿದ ತೊಗರಿ ಕಾಳುಗಳನ್ನು ಅವುಗಳ ಗಾತ್ರಕ್ಕನುಸಾರವಾಗಿ ಗ್ರೇಡ್ ಮಾಡಿ ಮಾರಾಟ ಮಾಡಿದಲ್ಲಿ ಅಧಿಕ ಬೆಲೆ ಬರುವ ಸಾಧ್ಯತೆ ಇದೆ. ಬೀಜಗಳ ಗುಣಮಟ್ಟ ಕೆಡದಂತೆ ಹಾಗೂ ಉಗ್ರಾಣ ಕೀಟಗಳಿಗೆ ತುತ್ತಾಗದಂತೆ ಮುಂಬರುವ ಹಂಗಾಮಿನಲ್ಲಿ ಉಪಯೋಗಿಸಲು ಪೂರ್ವಯೋಜಿತವಾಗಿ ಸಂರಕ್ಷಿಸಿ ಸಂಗ್ರಹಿಸಬೇಕು. ಕಬ್ಬು ನಾಟಿ ಮಾಡುವ ಮುಂಚಿತವಾಗಿ ಅಜಟೋಬ್ಯಾಕ್ಟರ್ ಜೀವಾಣು ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರದ ಜೊತೆ ಮಿಶ್ರ ಮಾಡಿ ಮಣ್ಣಿಗೆ ಸೇರಿಸಬೇಕು. ನೀರಾವರಿ ತಾಕುಗಳಲ್ಲಿ ಕಬ್ಬು ಬೆಳೆಯಿಡಲು ಜನವರಿ ಹಾಗೂ ಫೆಬ್ರವರಿ ತಿಂಗಳುಗಳು ಸಕಾಲವಾಗಿದ್ದು ಒಂದು ಕಣ್ಣುಳ್ಳ ಕಬ್ಬಿನ ತುಂಡಿನ ತಾಂತ್ರಿಕ ಬೇಸಾಯ ಲಾಭಕರವಾಗಿರುತ್ತೆ. ಕ್ಷಾರ ಮಣ್ಣಿನ ಪ್ರದೇಶದಲ್ಲಿ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಜಿಪ್ಸಮ್ ಅನ್ನ ನಾಟಿಗೆ 2 ಮೊದಲು ಭೂಮಿಗೆ ಸೇರಿಸಬೇಕು. ಸೂರ್ಯಕಾಂತಿ ಬಿತ್ತುವುದಕ್ಕೆ ಮುಂಚೆ ಬೀಜವನ್ನ ಥೈರಾಮ್ ಅಥವಾ ಮ್ಯಾಂಕಜಬ್ ಶಿಲೀಂಧ್ರನಾಶಕದಿಂದ ಕಿಲೋಗ್ರಾಮ್ಗೆ 2 ಮಿಶ್ರ ಮಾಡಿ ಬೀಜೋಪಚಾರ ಮಾಡಿ ಬೀಜದಿಂದ ಪ್ರಸಾರವಾಗುವಂತಹ ರೋಗಗಳನ್ನು ತಡೆಗಟ್ಟಬಹುದು. ಕಡಿಮೆ ನೀರಿನ ಬಳಕೆಯಿಂದ ಅಲ್ಪಾವಧಿಯಲ್ಲಿ ಬೆಳೆಯುವಂತಹ ನೆಲಗಡಲೆ, ಸೂರ್ಯಕಾಂತಿ, ಅಲಸಂದೆ ಮುಂತಾದ ಬೆಳೆಗಳನ್ನು ಬೆಳೆಯುವುದು ಸೂಕ್ತ. ಜನರು ವಾಸಿಸುವ ಮನೆಗಳಲ್ಲಿರುವಂತಹ ಕಣಜ ಇತ್ಯಾದಿಗಳನ್ನು ಧಾನ್ಯ ಸಂಗ್ರಹಿಸುವಾಗ ಅಲ್ಯೂಮಿನಿಯಂ ಫಾಸ್ಫೈಡ್ನಂತಹ ತೀವ್ರ ವಿಷಕಾರಿ ರಾಸಾಯನಿಕವನ್ನು ಬಳಸಿ ಧೂಪ ಹಾಕುವ ಬದಲಾಗಿ 2.5% ಡೆಲ್ಟಾ ಮೆಥ್ರಿನ್ 1 ಬಳಸಿ ಧಾನ್ಯವನ್ನು ಸಂಗ್ರಹಿಸಬಹುದು. ಹಿಂಗಾರಿ ಜೋಳದ ಬೆಳೆಯಲ್ಲಿ ಜೇಡರ ನುಶಿ ಕೀಟ ಬಾಧೆ ನಿಯಂತ್ರಣಕ್ಕಾಗಿ 2.5 ಡೈಕೋಫಾಲ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣ ಗರಿಗಳ ತಳಭಾಗಕ್ಕೆ ಬೀಳುವಂತೆ ಸಿಂಪಡಿಸಬೇಕು. ಶಕ್ತಿಮಾನ್ ಮುಸುಕಿನ ಜೋಳವನ್ನು ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಬಿತ್ತಬಹುದಾಗಿದ್ದು ಅಜೋಸ್ಪೈರಿಲಂ ಮತ್ತು ರಂಜಕ ಕರಗಿಸುವ ಜೀವಾಣು ಗೊಬ್ಬರವನ್ನ ಎಕರೆಗೆ 200 ಬೀಜೋಪಚಾರ ಮಾಡುವುದರಿಂದ ಶಿಫಾರಸು ಮಾಡಿದ ಸಾರಜನಕ ಮತ್ತು ರಂಜಕ ಪ್ರಮಾಣದಲ್ಲಿ 50% ಕಡಿಮೆ ಮಾಡಬಹುದು. ರೈತರು ತಮಗೆ ಬೇಕಾದ ಸಮಯದಲ್ಲಿ ಅವಶ್ಯವಿರುವ ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆ ರೂಪದಲ್ಲಿ ಪಡೆದುಕೊಂಡು ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಳ್ಳುವ ದೃಷ್ಟಿಯಿಂದ ಕೃಷಿ ಇಲಾಖಾ ವತಿಯಿಂದ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳನ್ನು ಹೋಬಳಿ ಮಟ್ಟದಲ್ಲಿ ಸ್ಥಾಪಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತ ಸಹಾಯವಾಣಿ ಸಂಖ್ಯೆ 1800-425-3553 ಅಥವಾ ಕಿಸಾನ್ ಕಾಲ್ ಸೆಂಟರ್ 1800-180-1551 ಶುಲ್ಕರಹಿತ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇದುವರೆಗೂ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಇದೀಗ ಕೇಳಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆಯನ್ನ. ತಂಗ್ಯೋವ

ಮಾಯದಂತ ಮಳೆ ಬಂದು ಮದಗನೂರ ಕೆರೆ ತುಂಬಿ